ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ ಕೆ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ ಲೇಕಿನ್ ಉನ್ಹೇ ಮುವಾಜವೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ ಪಿಎಂಎಫ್ಬಿವೈ ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ದ್ವಿದಳ ಧಾನ್ಯಗಳ ಬೀಜೋತ್ಪಾದನೆಯ ತಾಂತ್ರಿಕತೆ ಹಾಗೂ ಪ್ರಾಮುಖ್ಯತೆಯನ್ನು ಕುರಿತು ಸುತ್ತೂರಿನಲ್ಲಿರುವ ಐಸಿಎಆರ್ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ಎಚ್ ವಿ ದಿವ್ಯಾ ಅವರೊಡನೆ ಸಂದರ್ಶನವಿದೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸುತ್ತೂರಿನಲ್ಲಿರುವಂತಹ ಐಸಿಆರ್ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿರಿಯ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಎಚ್ ವಿ ದಿವ್ಯಾ ಅವರು. ನಮಗೆಲ್ಲ ಗೊತ್ತಿರೋ ಹಾಗೆ ದ್ವಿದಳ ಧಾನ್ಯ ಬೆಳೆಗಳಿಗೆ ಯಾವಾಗಲೂ ಪ್ರಾಮುಖ್ಯತೆ ಕೃಷಿಯಲ್ಲಿ ಇದ್ದೇ ಇದೆ. ಆಹಾರದ ಒಂದು ಅವಿಭಾಜ್ಯ ಅಂಗವಾಗಿ ಬೇಳೆಕಾಳುಗಳು ನಮಗೆ ಬೇಕು. ಹಾಗಾಗಿ ಅದರ ಉತ್ಪಾದನೆಗೆ, ಮಾರಾಟಕ್ಕೆ, ಬೀಜೋತ್ಪಾದನೆಗೆ ನಿರಂತರವಾಗಿ ಯಾವಾಗಲೂ ಅವಕಾಶಗಳು ಇರುತ್ತೆ. ಐಸಿಆರ್ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪ್ರಮುಖವಾಗಿ ಉದ್ದಿನ ಬೆಳೆಯಲ್ಲಿ ಬೀಜೋತ್ಪಾದನೆಗೆ, ಹಾಗೆಯೇ ಬೇಸಾಯಕ್ಕೆ ಅನುಕೂಲ ಆಗೋ ಹಾಗೆ ಹೊಸ ಹೊಸ ತಳಿಗಳನ್ನು ಪರಿಚಯಿಸುವ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಲಾಗ್ತಾ ಇದೆ. ಇವತ್ತಿನ ದಿನ ಮುಖ್ಯವಾಗಿ ದ್ವಿದಳ ಧಾನ್ಯಗಳ ಬೀಜೋತ್ಪಾದನೆಯ ಪ್ರಾಮುಖ್ಯತೆ ಹಾಗೂ ಅದಕ್ಕೆ ಅನುಕೂಲಕರವಾದ ಒಂದು ತಂತ್ರಜ್ಞಾನ ಏನೆಲ್ಲ ಲಭ್ಯ ಇದೆ ಈ ಬಗ್ಗೆ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಹೇಳಿ ದಿವ್ಯಾ ಅವರೇ, ಐಸಿಎಆರ್ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ದ್ವಿದಳ ಧಾನ್ಯಗಳ ಬೀಜೋತ್ಪಾದನೆಗೆ ಕುರಿತಾಗಿ ಯಾವ ರೀತಿಯ ಪ್ರಯತ್ನಗಳು ನಡೀತಾ ಇದೆ, ಏನೆಲ್ಲ ಕಾರ್ಯಕ್ರಮಗಳನ್ನು ನೀವು ರೂಪಿಸ್ತಾ ಇದ್ದೀರಿ? ಎಲ್ಲರಿಗೂ ನಮಸ್ಕಾರ. ನಾವು ಐಸಿಆರ್ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರದಿಂದ ದ್ವಿದಳ ಧಾನ್ಯಗಳ ಬೀಜೋತ್ಪಾದನೆ ಯೋಜನೆ ಅನ್ನೋ ಒಂದು ಪ್ರಾಜೆಕ್ಟ್ 2016-17 ಪ್ರಾರಂಭ ಆಗಿದೆ. ಇದರ ಹಿನ್ನೆಲೆನ ಮೊದಲನೇದಾಗಿ ನಾನು ಹೇಳ್ತೀನಿ. ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಅವನು ಪ್ರೋಟೀನು ಹಾಗೂ ಕಾರ್ಬೋಹೈಡ್ರೇಟ್ಸ್ ಎರಡೂ ಚೆನ್ನಾಗಿರುವಂತಹ ಆಹಾರ ಪದಾರ್ಥಗಳನ್ನ ಹೆಚ್ಚಾಗಿ ತಗೊಳ್ಬೇಕಾಗತ್ತೆ. ಆದ್ರೆ ಈಗೇನಾಗಿದೆ ಅಂದ್ರೆ ಒಂದು ಜನರ ಒಂದು ಆಹಾರ ಪದ್ಧತಿನಲ್ಲಿ ಹೆಚ್ಚಿನ ಕಾರ್ಬೋಹೈಡ್ರೇಟ್ ಫುಡ್ ನ ನಾವು ಒಂದು ಅಕ್ಕಿ ಗೋಧಿ ಇದ್ರ ಮುಖಾಂತರ ತಗೊಳ್ತಾ ಬರ್ತಾ ಇದೀವಿ. ಪ್ರೋಟೀನ್ ಅಂಶ ಕಡಿಮೆ ಆಗ್ತಾ ಇದೆ. ಇದರಿಂದ ಎಲ್ಲರೂ ಆರೋಗ್ಯದಲ್ಲಿ ಏರ್ಪೇರಾಗ್ತಾ ಇದೆ. ಇದು ಒಂದು ಆರೋಗ್ಯ ದೃಷ್ಟಿ ನೋಡಿದ್ರೆ. ಆಮೇಲೆ ಮಣ್ಣಿನ ಆರೋಗ್ಯನ ನಾವು ನೋಡಕ್ಕೆ ಬಂದ್ರೆ ಒಂದೇ ಏಕ ಬೆಳೆ ಪದ್ಧತಿನ ಸಾಮಾನ್ಯವಾಗಿ ರೈತರು ಎರಡೆರಡು ಸಲ ಒಂದು ಡ್ಯಾಮ್ ಇಂದ ನೀರು ಬಿಡ್ತಾ ಇರೋದ್ರಿಂದ ಏಕ ಬೆಳೆ ಪದ್ಧತಿಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ. ಭತ್ತ ಆದ್ಮೇಲೆ ಭತ್ತ ಈ ತರ ಪದ್ಧತಿಗಳು ಬರ್ತಾ ಇರೋದ್ರಿಂದ ಒಂದು ಮಣ್ಣಿನ ಆರೋಗ್ಯನೂ ಸಹ ಏರ್ಪೇರಾಗ್ತಾ ಇದೆ. ಸಾಮಾನ್ಯವಾಗಿ ಒಂದು ಉತ್ತಮ ಮಣ್ಣು ಇರಬೇಕು ಅಂತಂದ್ರೆ ಬೆಳೆ ಪರಿವರ್ತನೆ ಆಗ್ಬೇಕು. ಒಂದು ಸಲ ಏಕದಳ ಧಾನ್ಯ, ಇನ್ನೊಂದು ಸಲ ದ್ವಿದಳ ಧಾನ್ಯ, ಈ ತರ ಬೆಳೆ ಪರಿವರ್ತನೆ ಆದಾಗ ರೋಗ ಕೀಟನು ಹತೋಟಿ ಆಗತ್ತೆ. ಜೊತೆಗೆ ಮಣ್ಣಿಗೆ ಬೇಕಾದಂತ ಸಾವಯವ ಅಂಶ ಈ ದ್ವಿದಳ ಧಾನ್ಯಗಳ ಎಲೆಗಳಲ್ಲಿರುತ್ತೆ. ಅದೆಲ್ಲದನ್ನು ಸಹ ಭೂಮಿಗೆ ಉದ್ರಿ ಒಂದು ಸಾವಯವ ಅಂಶನೂ ಸಿಗುತ್ತೆ. ಅದಲ್ದಲ್ಲೇ ದ್ವಿದಳ ಧಾನ್ಯದ ಬೇರ್ಗಳಲ್ಲಿ ಒಂದು ಗಂಟುಗಳಿರ್ತವೆ. ಅದರಲ್ಲಿ ಒಂದು ಮೈಕ್ರೋ ಆರ್ಗಾನಿಸಮ್ಸ್, ನೈಟ್ರೋಜನ್ ಫಿಕ್ಸಿಂಗ್ ರೈಸೋಬಿಯಂ ಅಂತ ಹೇಳಿ ಇರುತ್ತೆ. ಅದೆಲ್ಲದನ್ನು ಸಹ ಒಂದು ಭೂಮಿನಲ್ಲಿ ಸೇರ್ಕೊಳ್ಳೋದ್ರಿಂದ ಒಂದು ವಾತಾವರಣದಲ್ಲಿರುವಂತಹ ಸಾರಜನಕದ ಅಂಶ ನ್ಯಾಚುರಲ್ ಆಗಿ ಒಂದು ಮಣ್ಣಿಗೆ ಸೇರಿ ಒಂದು ಮಣ್ಣಿನ ಆರೋಗ್ಯದ ಮಟ್ಟ ಒಂದು ಸಾರಜನಕ ಹೆಚ್ಚಾಗೋದಿರ್ಬೋದು, ಅದೇ ರೀತಿ ಎಲೆಗಳೆಲ್ಲ ಉದುರುಬಿಟ್ಟು ಸಾವಯವ ಅಂಶ ಹೆಚ್ಚಾಗಿ ಒಟ್ಟಾರೆ ಒಂದು ಗುಣಮಟ್ಟ ಒಂದು ಚೆನ್ನಾಗಿ ಆಗತ್ತೆ. ಆಮೇಲೆ ಕಂಟಿನ್ಯೂಸ್ ಆಗಿ ನೀರು ನಿಲ್ಸೋದ್ರಿಂದನೂ ಸಹ ಒಂದು ಮಣ್ಣಿನ ಆರೋಗ್ಯ ಚೆನ್ನಾಗಿರೋದಿಲ್ಲ. ಈ ಒಂದು ಒಂದು ಸೀಸನ್ ಆರು ಅಟ್ಲೀಸ್ಟ್ ಒಂದು ದ್ವಿದಳ ಧಾನ್ಯಗಳನ್ನ ರೈತ ಬೆಳೆಯೋದ್ರಿಂದ ಒಂದು ಮಣ್ಣಿನ ಆರೋಗ್ಯ ಉತ್ತಮ ಪಡಿಸ್ಬೋದು. ಇದರಿಂದ ಹಲವಾರು ಒಂದು ಪೋಷಕಾಂಶಗಳು ನ್ಯಾಚುರಲ್ ಆಗಿ ನೆಕ್ಸ್ಟ್ ಒಂದು ಭತ್ತ ಅಥವಾ ಏಕದಳ ಧಾನ್ಯಗಳಿಗೆ ಸಿಗೋ ಹಾಗಾಗಿ ಆ ಒಂದು ಬೆಳೆನೂ ಸಹ ಉತ್ತಮವಾಗಿ ಬೆಳೀತಾ ಬರುತ್ತೆ. ಈ ರೀತಿಯಾಗಿ ಒಟ್ಟಾರೆಯಾಗಿ ನಾವು ದ್ವಿದಳ ಧಾನ್ಯಗಳನ್ನ ಬೆಳೆದು ಬಳಸೋದ್ರಿಂದ ಮಣ್ಣಿನ ಆರೋಗ್ಯ ಇರ್ಬೋದು, ನಮ್ಮ ಆರೋಗ್ಯ ಇರ್ಬೋದು, ಎರಡೂ ಸಹ ಉತ್ತಮವಾಗೋ ಒಂದು ನಿಟ್ಟಿನಲ್ಲಿ ಈ ಯೋಜನೆ ಪ್ರಾರಂಭ ಆಯಿತು. ಆಮೇಲೆ ಇನ್ನೂ ಒಂದು ಅಂದ್ರೆ ಈ ದ್ವಿದಳ ಧಾನ್ಯಗಳು ನಾವು ಕಂಡಂಗೆ 2015-16 ತೊಗರಿ ಬೆಳೆ 12,000 ಹೊರಟೋಗ್ಬಿಡ್ತು. ಆ ಒಂದು ಸರ್ಕಾರ ಯಾಕೆ ಇಷ್ಟೊಂದು ರೇಟ್ ಜಾಸ್ತಿ ಆಯ್ತು ಅನ್ನೋದೊಂದು ಹಿನ್ನೆಲೆಯಲ್ಲಿ ಒಂದು ಯೋಜನೆ ಮಾಡಿದಾಗ ಅವ್ರಿಗೆ ತಿಳಿದು ಬಂದಿದ್ದೇನಂದ್ರೆ, ಒಂದು ದ್ವಿದಳ ಧಾನ್ಯಗಳ ಉತ್ಪಾದನೆ ಕಡಿಮೆ ಆಗ್ತಾ ಇರೋದು. ಯಾಕೆ ಕಡಿಮೆ ಆಗ್ತಿದೆ ಅನ್ನೋ ಹಿನ್ನೆಲೆ ನೋಡಿದಾಗ, ಒಂದು ಉತ್ತಮವಾದ ಗುಣಮಟ್ಟವಾದ ಬಿತ್ತನೆ ಬೀಜ ರೈತರಿಗೆ ಲಭ್ಯ ಆಗ್ತಾ ಇಲ್ಲ. ಆಮೇಲೆ ಆ ಒಂದು ಏಕದಳ ಧಾನ್ಯ ಭತ್ತ ಅಥವಾ ಗೋಧಿನ ಅವರು ಕಮರ್ಷಿಯಲ್ ಕ್ರಾಪ್ ಅಟ್ಲೀಸ್ಟ್ ಒಂದು ಸ್ವಲ್ಪನಾರು ಒಂದು ಲಾಭ ತಗೋಬಹುದು ಅನ್ನೋ ನಿಟ್ಟಿನಲ್ಲಿ ಬೆಳೀತಾ ಇದ್ರು. ಈ ದ್ವಿದಳ ಧಾನ್ಯಗಳನ್ನ ಏನೇ ಅಂದ್ರೂ ಹಸಿರೆಲೆ ಆಗಿ ಆಲ್ಮೋಸ್ಟ್ ಬಂದ್ರೆ ಬಂತು ಹೋದ್ರೆ ಹೋಯ್ತು ಅನ್ನೋ ನಿಟ್ಟಿನಲ್ಲಿ ಬೀಜನ ಚೆಲ್ಬಿಟ್ಟು ಒಂದು ಕಟಾವ್ ಟೈಮಿಂಗ್ ಮಳೆ ಬಂದ್ರೆ ಅದನ್ನ ಹಸಿರೆಲೆಯಾಗಿ ಉಪಯೋಗಿಸ್ತಾ ಇದ್ರು. ಇಲ್ಲ ಅಂತಂದ್ರೆ ಏನಾದ್ರು ಬೆಳೆ ಚೆನ್ನಾಗಿತ್ತು ಅಂತಂದ್ರೆ ಕಾಳನ್ ಮನೆ ಮಟ್ಟಕ್ಕೆ ಒಂದು ಮನೆ ಒಂದು ಎಂಟ್ರೆಸ್ಟ್ಗೆ ಆಗೋಷ್ಟು ಬೆಳ್ಕೊಂಡು ಇನ್ ಮಿಕ್ಕಿದ್ದನ್ನ ಭೂಮಿಗೆ ಸೇರಿಸೋ ನಿಟ್ಟಿನಲ್ಲಿ ಅವರು ಬೆಳೀತಾ ಇದ್ರು. ಅದಕ್ಕೆ ಹೆಚ್ಚಿನ ಒಂದು ಗಮನನ ಹರಿಸ್ತಾ ಇರ್ಲಿಲ್ಲ. ಅದರಿಂದ ಆ ಒಂದು ಇಳುವರಿನಲ್ಲೂ ಸಹ ಗಣನೀಯವಾಗಿ ಕುಂಠಿತವಾಯಿತು. ಇದರಿಂದ ಬೆಲೆ ಏರಿಕೆ ಕಾಣ್ತು. ಯಾವಾಗ ಬೆಲೆ ಏರಿಕೆ ಕಾಣುತ್ತೋ ಆವಾಗ ರೈತರು ಅದನ್ನ ಒಂದು ಕಮರ್ಷಿಯಲ್ ಕ್ರಾಪ್ ರೀತಿನಲ್ಲಿ ಅವಾಗ ನೋಡಕ್ಕೂ ಶುರು ಮಾಡಿದ್ರು. ಆಮೇಲೆ ಸರ್ಕಾರನು ಸಹ ಒಂದು ಇಳುವರಿ ಹೆಚ್ಚಿಗೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನ ತಂತು. ಆ ಒಂದು ಯೋಜನೆಯಡಿ ಒಂದು ದ್ವಿದಳ ಧಾನ್ಯಗಳ ಬೀಜೋತ್ಪಾದನೆ ಯೋಜನೆ ಅಂತ ಹೇಳ್ಬಿಟ್ಟು ರಾಷ್ಟ್ರಾದ್ಯಂತ ಒಂದು ಆಯ್ದ ಕೆವಿಕೆಗಳಿಗೆ ಕೆವಿಕೆ ಹಾಗೂ ಒಂದು ಸೀಡ್ ಪ್ರೊಡಕ್ಷನ್ NSP ಇರ್ಬೋದು ಅಂತವಕ್ಕೆಲ್ಲ ಒಂದು ಈ ಯೋಜನೆಯನ್ನ ಕೊಡ್ತಾ ಬಂತು. ಈ ಯೋಜನೆ ಅಡಿ ಏನಂತಂದ್ರೆ ಆ ಭಾಗದಲ್ಲಿ ಪ್ರಮುಖವಾದ ಒಂದು ದ್ವಿದಳ ಧಾನ್ಯ ಬೆಳೆಗಳನ್ನ ಆಯ್ಕೆ ಮಾಡಿಕೊಂಡು ಅದ್ರಲ್ಲಿ 10 ವರ್ಷದಿಂದ ಹಳೆ ತಳಿಗಳ ಬಿಟ್ಟು ಹೊಸ ತಳಿಗಳನ್ನ ಹೆಚ್ಚಾಗಿ ರೈತರ ಕಡೆಯಿಂದ ಬೀಜೋತ್ಪಾದನೆ ಮಾಡಿಸಿ ಅದನ್ನ ವಾಪಸ್ಸು ಒಂದು ಪ್ರಾಜೆಕ್ಟ್ ಯೋಜನೆಯಲ್ಲಿ ವಾಪಸ್ ಖರೀದಿ ಮಾಡಿ ಉತ್ತಮವಾದ ಬೆಲೆನೂ ಸಹ ಒಂದು ಬೆಳೆದಂತಹ ರೈತರಿಗೆ ಕೊಟ್ಟು ಅದನ್ನ ಸ್ಟೋರೇಜ್ ಮಾಡಿಬಿಟ್ಟು ಪ್ರೊಸೆಸಿಂಗ್ ಸ್ಟೋರೇಜ್ ಎಲ್ಲ ಮಾಡಿ ಮುಂದಿನ ಹಂಗಾಮಿನವರೆಗೆ ಒಂದು ನೀಟಾಗಿ ಸ್ಟೋರೇಜ್ ಮಾಡಿಬಿಟ್ಟು ಒಂದು ಕಡಿಮೆ ದರದಲ್ಲಿ ಒಂದು ಉತ್ತಮವಾದ ಗುಣಮಟ್ಟದ ಬೀಜ ಆ ಭಾಗದ ರೈತರಿಗೆ ಸಿಗಬೇಕು ಅನ್ನೋದು ಈ ಒಂದು ಯೋಜನೆಯ ಪ್ರಮುಖ ಭಾಗವಾಗಿತ್ತು. ಆ ನಿಟ್ಟಿನಲ್ಲಿ ನಮ್ಮ ಒಂದು ಮೈಸೂರು JSS ಕೃಷಿ ವಿಜ್ಞಾನ ಕೇಂದ್ರ ಒಂದು ಬೀಜ ಗ್ರಾಮ ಯೋಜನೆಗೆ ನಾವು ಒಂದು ಕೆವಿಕೆ ಹೆಸರು ಮಾಡಿದ್ರಿಂದ ನಮ್ಮ ಒಂದು ಕೆವಿಕೆಗೆ ಈ ಒಂದು ಯೋಜನೆ 2016-17 ನಮ್ಮ ಒಂದು ಕೆವಿಕೆಗೆ ಬಂತು. ನಮಗೆ ಮುಖ್ಯವಾಗಿ ಆವಾಗ ಒಂದು ಉದ್ದು ಮತ್ತು ಕಡಲೆ ಒಂದು ಪ್ರಮುಖ ಬೆಳೆ ಅಂತ ಹೇಳ್ಬಿಟ್ಟು ಈ ಭಾಗದಲ್ಲಿ ಆ ಒಂದು ತಳಿ ಬೆಳೆಗಳಲ್ಲಿ ನಮಗೆ ಬೀಜೋತ್ಪಾದನೆ ಮಾಡೋದಕ್ಕೆ ಮೊದಲನೇದಾಗಿ ಹೇಳಿದ್ರು. ಆವಾಗ ನಾವು ಒಂದು ಉದ್ದಿನ ಬೀಜೋತ್ಪಾದನೆಯನ್ನ ಕೈಗೊಂಡಾಗ ಹೊಸ ತಳಿಯಾದಂತ ಒಂದು ರಶ್ಮಿ ಅನ್ನೋ ತಳಿ ಬಿಡುಗಡೆಗೊಂಡಿತ್ತು. ಆ ಒಂದು ತಳಿಯ ಉಪಯೋಗ ಪಡ್ಕೊಂಡು ನಾವು ಆಯ್ದ ಗ್ರಾಮಗಳಲ್ಲಿ ಒಂದು ಬೀಜೋತ್ಪಾದನೆ ಯೋಜನೆಯನ್ನ ಕೈಗೊಂಡ್ವಿ. ಕಾರಣಾಂತರದಿಂದ ಆ ಒಂದು ತಳಿಗೆ ಹಳದಿ ರೋಗ ತುತ್ತಾಗುತ್ತಾ ಇದ್ದಿದ್ರಿಂದ ಆಮೇಲೆ ಈ ಭಾಗದಲ್ಲಿ ಪ್ರತಿ ಸಲನು ಒಂದು ಮಳೆ ಹೆಚ್ಚಾಗಿ ಒಂದು ಬೆಳೆ ಹಾಳಾಗ್ತಿತ್ತು, ಇಲ್ಲಾಂದ್ರೆ ಮಳೆ ಕಡಿಮೆ ಆಗಿ ಹಾಳಾಗ್ತಿತ್ತು. 2017-18 ಸಾಲಿನಲ್ಲಿ ಬೆಳೆ ಚೆನ್ನಾಗಿ ಬಂತು, ಆದ್ರೆ ಕಟಾವಿನ ಹಂತದಲ್ಲಿ ತುಂಬಾ ಮಳೆ ಆಗಿದ್ರಿಂದ ಕಟಾವು ಮಾಡಕ್ಕೆ ಹಲವು ರೈತರಿಗೆ ಸಾಧ್ಯ ಆಗ್ಲಿಲ್ಲ. ಕೆಲವು ರೈತರಿಂದ ನಾವೊಂದು ಬೀಜೋತ್ಪಾದನೆ ಮಾಡಿಸಿ ಖರೀದಿ ಮಾಡಿದ್ವಿ. ಆಮೇಲೆ ಮುಂದಿನ ಹಂತದಲ್ಲಿ ಆ ವರ್ಷ ಬರದಿಂದ ಒಂದು ಬೀಜೋತ್ಪಾದನೆ ಕೈಗೊಳ್ಳೋದಕ್ಕೆ ಆಗ್ಲಿಲ್ಲ. ಅದಲ್ದಲೆ ಆ ಒಂದು ಹಳದಿ ರೋಗಕ್ಕೆ ಈ ಒಂದು ತಳಿ ತುತ್ತಾಗ್ತಾ ಇದ್ರಿಂದ ಒಂದು ಬೀಜೋತ್ಪಾದನೆಯಲ್ಲಿ ನಾವು ಹೆಚ್ಚಿನ ಪ್ರಗತಿ ಸಾಧಿಸಕ್ಕಾಗ್ಲಿಲ್ಲ. ಅದೇ 2018-19 ಒಂದು ಹೊಸ ತಳಿ LBG 791 ಅಂತ ಹೇಳ್ಬಿಟ್ಟು ಮಂಡ್ಯದಿಂದ ನಮಗೆ ಮಂಡ್ಯ VC ಫಾರ್ಮ್ ಇಂದ ನಮಗೆ ಒಂದು ಪ್ರಯೋಗಕ್ಕೆ ಕೊಟ್ರು. ಆ ಒಂದು ತಳಿಯನ್ನ ನಾವು 10-5 ರೈತರಲ್ಲಿ ಫಸ್ಟ್ ಪ್ರಯೋಗ ಮಾಡಿ ನಮ್ಮ KVK ಒಂದು ಜಮೀನಿನಲ್ಲೂ ಸಹ ಪ್ರಯೋಗ ಮಾಡಿದಾಗ ಒಂದು ಹಳದಿ ರೋಗಕ್ಕೆ ಒಂದು ಸ್ವಲ್ಪನೂ ಅದು ತುತ್ತಾಗ್ದಲೇ ಇರೋದು ಕಂಡು ಬಂತು. ಅದಲ್ದಲೆ ಇಳುವರಿನೂ ಸಹ ಸಾಕಷ್ಟು T9 ಕ್ಕಿಂತ ಹೆಚ್ಚು ಬರೋದು ನಮ್ಮ ಒಂದು ಗಮನಕ್ಕೆ ಬಂತು, ರೈತರ ತಾಕುಗಳಲ್ಲಿ ಬಂತು. ಅದರಿಂದ ನಾವು ಈ ಒಂದು ತಳಿಯ ಬೀಜೋತ್ಪಾದನೆಯನ್ನ ನಾವು ಕೈಗೊಂಡ್ರೆ ಉತ್ತಮ ಅಂತ ಹೇಳ್ಬಿಟ್ಟು 2019-20 ಸಾಲಿನಲ್ಲಿ ಒಂದು 45 ರೈತರಿಗೆ ನಾವು ಇದ್ರ ಬೀಜೋತ್ಪಾದನೆ ಮಾಡೋದಕ್ಕೆ ನೀಡಿದ್ವಿ. ಆ ವರ್ಷ ನಾವು ಒಂದು ಬೀಜೋತ್ಪಾದನೆಯನ್ನ ಮಾರುಕಟ್ಟೆ ಮಾಡಿ ಖರೀದಿ ಮಾಡೋದಕ್ಕೆ ಈ ಸಬ್ಸಿಡಿ ದರದಲ್ಲಿ RSK ಕೊಡೋದ್ರಿಂದ ನಾವು ಹೆಚ್ಚಿನ ಬೆಲೆಗೆ ನಾವು ಮಾರೋದಕ್ಕೆ ಕಷ್ಟ ಆಗ್ಬೋದು ಅಂತ ಕೇವಲ ಒಂದು 10 ಕ್ವಿಂಟಾಲು ಒಬ್ಬ ರೈತರಿಂದ ಚೆನ್ನಾಗಿ ಬೆಳೆದಂತ ರೈತರಿಂದ ವಾಪಸ್ಸನ್ನ ಖರೀದಿ ಮಾಡಿದ್ವಿ. ಆ ಒಂದು ವರ್ಷ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಆ ಒಂದು ಸೀಡ್ಗೆ ಡಿಮ್ಯಾಂಡ್ ಬಂತು, ಹಾಗೆ ಅದೇ ರೀತಿ ಮಾರಾಟನೂ ಸಹ ಆಯ್ತು. ಅದು ನಮ್ಗೆ ಇನ್ನೂ ಪ್ರೋತ್ಸಾಹನ ಕೊಟ್ಟ ಹಾಗೆ ಆಯ್ತು. ಒಂದು ತಳಿಗೆ ಹೆಚ್ಚಿನ ಬೇಡಿಕೆ ಇದೆ, ಆಮೇಲೆ ಅದನ್ನ ಚೆನ್ನಾಗಿ ಪ್ರಚಾರ ಮಾಡ್ಬೋದು. ಆಮೇಲೆ ಫೀಲ್ಡ್ ಅಲ್ಲೂ ಸಹ ತುಂಬಾ ಒಂದು ರೈತರ ಕಡೆಯಿಂದ ಹೆಚ್ಚಿನ ಒಂದು ಒಳ್ಳೆ ಅಭಿಪ್ರಾಯ ಮೂಡ್ ಬಂದಿದ್ರಿಂದ ನಾವು ಒಂದು ಈ ಒಂದು ಹೆಜ್ಜೆಯನ್ನ ಇನ್ನು ಮುಂದೆ ಇಟ್ಬಿಟ್ಟು ಮುಂದಿನ ವರ್ಷದಲ್ಲಿ ನಾವು ಸುಮಾರು 245 ರೈತರಿಗೆ ಸುಮಾರು 42 ಕ್ವಿಂಟಾಲ್ ಅಷ್ಟು ಉದ್ದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಅದರಲ್ಲಿ ನಮಗೆ ತುಂಬಾ ಒಳ್ಳೆಯ ಅಭಿಪ್ರಾಯ ಹಾಗೂ ಒಳ್ಳೆಯ ಇಳುವರಿನೂ ಸಹ ರೈತರ ಕಡೆಯಿಂದ ಬಂತು. ಸುಮಾರು ಒಂದು ಮಳೆ ಆಶ್ರಯಕ್ಕೆ ರೈತರು 4-5 ಕ್ವಿಂಟಲ್ ಅವಶ್ಯ ಉತ್ತಮ ಮಳೆ ಆಗಿದ್ರಿಂದ ಕೆಲವೊಂದು ರೈತರು 8-9 ಕ್ವಿಂಟಲ್ ಸಹ ಬೆಳೆದ್ರು. ನೀರಾವರಿನಲ್ಲಿ 10 ಕ್ವಿಂಟಲ್ ತನಕನು ಬೆಳೆದ್ರು. ಆವರೇಜ್ ತಗೊಳ್ಳೋದಾದ್ರೆ ನಾವು 4-5 ಕ್ವಿಂಟಲ್ ಅಷ್ಟಂತೂ ಮಿನಿಮಮ್ ಈ ಒಂದು ತಳಿನಲ್ಲಿ ಮೋಸ ಇಲ್ಲ. ಆಮೇಲೆ ಹಲವಾರು ರೈತರ ತಾಕುಗಳಲ್ಲಿ ನಾವು ಭೇಟಿ ಮಾಡಿದಾಗ, ಫೀಲ್ಡ್ ವಿಸಿಟ್ ಮಾಡಿದಾಗ, ಆ ಒಂದು ಪಕ್ಕದಲ್ಲಿ ಕೆಲವೊಂದು ಚಿತ್ರಗಳು ನಾವು ಕೆವಿಕೆಯಿಂದ ನಾನು ಎಲ್ಲರಿಗೂ ಕಳಿಸ್ತಾ ಇರ್ತೀನಿ. ಪಕ್ಕದ ಜಮೀನಲ್ಲಿ ಅವ್ರ ಅಣ್ಣನ ತಮ್ಮನ ಪರಿಚಯದವರು ಒಂದು ಹೊರಗಡೆಯಿಂದ ತಂದು ಉದ್ದನ್ನ ಬೆಳೆದಿದ್ರು. ನಾವು ಕೊಟ್ಟಂತ ಒಂದು ಪಕ್ಕದಲ್ಲೇ ಇತ್ತು, ಒಂದು ಮಧ್ಯೆ ಒಂದು ಬದು ಅಷ್ಟೇ, ಒಂದು ಡಿಮಾರ್ಕೇಶನ್ ಅನ್ನ ಹಾಗೆ ಇತ್ತು. ಆ ಒಂದು ತಳಿಗೆ, ಹೊರಗಡೆಯಿಂದ ತಂದಂತ ತಳಿಗೆ ಪೂರ್ತಿ ಹಳದಿ ರೋಗಕ್ಕೆ ತುತ್ತಾಗಿ ಅದು ಇಳುವರಿ ಗಣನೀಯವಾಗಿ ಕುಂಠಿತವಾಯಿತು. 1 ಕ್ವಿಂಟಲ್ ಅಷ್ಟು ಅವರು ಹಾರ್ವೆಸ್ಟ್ ಮಾಡಕ್ ಆಗ್ಲಿಲ್ಲ. ಅದೇ ನಮ್ಮ ಉದ್ದು, ನಾವು ಪಕ್ಕದಲ್ಲೇ ಹಾಕಿದಂತ ಉದ್ದು ಸುಮಾರು 5-6 ಕ್ವಿಂಟಲ್ ಅಷ್ಟು ಒಂದು ಎಕರೆಗೆ ಅವರು ತಳಿಯನ್ನ ಯಶಸ್ವಿಯಾಗಿ ಬೀಜೋತ್ಪಾದನೆ ಮಾಡೋದಕ್ಕೆ ಅವ್ರಿಗೆ ಸಾಧ್ಯ ಆಯ್ತು. ಆ ಒಂದು ಚಿಕ್ಕ ಬಾಗ್ಲು ಅನ್ನೋ ಒಂದು ಗ್ರಾಮದಲ್ಲಿ ನಾವು ಈ ಒಂದು ತಳಿಯನ್ನ ಕೊಟ್ಟಿದ್ವಿ. ಅಲ್ಲಿ ನೀಟಾಗಿ ಡಿಮಾರ್ಕೇಶನ್ ಗೊತ್ತಾಗಿದ್ರಿಂದ ಆ ವರ್ಷ ಒಬ್ಬನೇ ಒಬ್ಬ ರೈತ ಇದ್ದಿದ್ದು. ಈಗ ನಮ್ಮ ಒಂದು ಕೆವಿಕೆ ಕಳೆದ ವರ್ಷ 15 ರೈತರು ಆ ಒಂದು ಊರಿಂದ ಮುಂದೆ ಬಂದಿದ್ರು ಕಳೆದ ವರ್ಷ ಒಂದು ಬೀಜೋತ್ಪಾದನೆಗೋಸ್ಕರ. ಅದೇ ರೀತಿ ಒಂದು ನೀಲಸೋಗೆ, ದೊಡ್ಡನುಂಡಿ ಆ ತರ ಗ್ರಾಮದಲ್ಲೂ ಸಹ ಅದೇ ರೀತಿ ಡಿಮಾರ್ಕೇಶನ್ ನೀಟಾಗಿ ರೈತರಿಗೆ ಗೊತ್ತಾಗಿದ್ರಿಂದ ಅಲ್ಲೂ ಅಷ್ಟೇ, ಈಗ ನಾವು ಲೆಕ್ಕನೆ ಹಾಕ್ತಲೇ ಇರೋಷ್ಟು ಒಂದು 50 ಜನದ ಮೇಲೆ ಒಂದು ಬೀಜೋತ್ಪಾದನೆಗೆ ಈ ವರ್ಷ ಮುಂದೆ ಬಂದಿದ್ದಾರೆ. ಈ ರೀತಿಯಾಗಿ ನಾವು ಹೇಳದೆ ಬೇಡ ಒಂದು ತಳಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತು ಅಂದ್ರೆ ತಾನೇ ಪ್ರಚಾರ ತಗೊಂಡು ಕಳೆದ ವರ್ಷ ಒಂದು 42 ಕ್ವಿಂಟಲ್ ಮಾಡಿದ್ರಿಂದ ತುಂಬಾ ಡಿಮ್ಯಾಂಡ್ ಬಂತು. ಅದಕ್ಕೋಸ್ಕರ ನಾವು ಈ ವರ್ಷ 91 ಕ್ವಿಂಟಲ್ ಅಷ್ಟು ನಾವು 17 ರೈತರಿಂದ ವಾಪಸ್ ಖರೀದಿ ಮಾಡಿದ್ವಿ. ಮಾರುಕಟ್ಟೆ ಬೆಲೆಕ್ಕಿಂತ ನಾವು 1,500 ಒಂದು ಕ್ವಿಂಟಾಲ್ಗೆ ಒಂದು ಬೀಜ ಸಂಸ್ಕರಣೆಯಾದಂತಹ ಉತ್ತಮವಾದ ಬೀಜನ ನಾವು ರೈತರಿಂದ ಖರೀದಿ ಮಾಡಿದೀವಿ. ಇಲ್ಲಿ ಎರಡು ವಿಚಾರಗಳು ಮುಖ್ಯ ಆಗುತ್ತೆ. ಒಂದು, ಕೇವಲ ಬೆಳೆ ಉತ್ಪಾದನೆಯನ್ನ ನಾನು ಮಾಡಬೇಕು, ಅದಕ್ಕೆ ಒಂದು ಒಳ್ಳೆಯ ಮಾರುಕಟ್ಟೆಯನ್ನ ನಾನು ಹುಡುಕಿ ಒಳ್ಳೆ ಬೆಲೆಗೆ ಮಾರಾಟ ಮಾಡಬೇಕು ಅನ್ನೋದು ಒಂದು ಉದ್ದೇಶ. ಇನ್ನೊಂದು, ಒಂದು ಗುಣಮಟ್ಟದ ಬಿತ್ತನೆ ಬೀಜ ಆಗಬೇಕು ನಾನು ಬೆಳೆಯುವಂತಹ ಬೆಳೆಯಿಂದ ಅನ್ನೋದು. ಬೀಜೋತ್ಪಾದನೆ ಅಂತ ಅಂತಿದ್ದ ಹಾಗೇನೆ, ಅಥವಾ ಬೀಜಕ್ಕೆ ನಾನು ಮಾರಾಟ ಮಾಡ್ತೀನಿ ಅಥವಾ JSS ಕೆವಿಕೆಗೆ ಕೊಡ್ತೀನಿ ಅಥವಾ ಬೇರೆ ಕಡೆ ಮಾರಾಟ ಮಾಡ್ತೀನಿ ಅಂದಾಗ ಏನೆಲ್ಲ ಗಮನವನ್ನು ವಿಶೇಷವಾಗಿ ಒಬ್ಬ ಕೃಷಿಕ ವಹಿಸಬೇಕಾಗುತ್ತೆ? ಬೀಜೋತ್ಪಾದನೆಗೆ ನಮ್ಮ ಒಂದು ಅನುಭವದಲ್ಲಿ 4 ವರ್ಷದಿಂದ ನಾವು ಈ ಒಂದು ಉದ್ದಿನಲ್ಲಿ ಬೀಜೋತ್ಪಾದನೆ ಮಾಡ್ತಿರೋದ್ರಿಂದ ನಾವು ಗಮನಿಸಿದ್ದೇನಂದ್ರೆ ಈ ಜನವರಿಯಿಂದನೇ ಈ ಒಂದು ತಳಿನ ನಾವು ಬಿತ್ತನೆ ಮಾಡ್ಬೋದು. ನೀರಾವರಿನಲ್ಲೂ ಸಹ ಈ ಒಂದು ಉದ್ದು ಚೆನ್ನಾಗಿ ಬರುತ್ತೆ. ಬೇಗ ಹಾಕಿದಾಗ ನಾವು ಕಟಾವು ಬೇಗ ಮಾಡ್ಬೋದು. ಸುಮಾರು ಮೇ ಅಥವಾ ಏಪ್ರಿಲ್ ಎಂಡ್ ಹೊತ್ತಿಗೆ ನಮಗೆ ಕಟಾವು ಬರುತ್ತೆ. ಆ ಟೈಮಲ್ಲಿ ಮಳೆ ಬರೋದಿಲ್ಲ, ಆ ಒಂದು ಒಕ್ಕಣೆಗೆ ಹಾಗೂ ಡ್ರೈ ಮಾಡೋದಕ್ಕೆ ಅವಕಾಶ ಆಗತ್ತೆ. ಆಮೇಲೆ ಅವರು ನೆಕ್ಸ್ಟ್ ಭತ್ತ ಬೆಳೆಯೋದಕ್ಕೂ ಸಹ ಅವ್ರಿಗೆ ಒಂದು ಸಮಯಾವಕಾಶ ಇರುತ್ತೆ. ನೀರಾವರಿಯಲ್ಲಿ ಅವಕಾಶ ಇರುವಂತವ್ರು ಬೀಜೋತ್ಪಾದನೆಗೆ ಮುಂದೆ ಬರೋದು ಒಳ್ಳೇದು. ಯಾಕೆಂದ್ರೆ ಕಾಲುವೆ ನೀರು, ನಾಲೆ ನೀರಿಗೆ ಕಾಯ್ಕೊಂತ ಕೂತ್ರೆ ಮಾರ್ಚೆ ಆಗೋಗ್ಬಿಡುತ್ತೆ, ಕಟಾವಿಗೆ ಪ್ರಾಬ್ಲಮ್ ಆಗುತ್ತೆ, ನಮಗೂ ಬೀಜ ಬರುತ್ತೆ ಇಲ್ಲ ವಾಪಸ್ ಅನ್ನೋದು ಗ್ಯಾರಂಟಿ ಇರಲ್ಲ. ಆದ್ರಿಂದ ಸಾಮಾನ್ಯವಾಗಿ ನಾವು ಜನವರಿಯಿಂದನೇ ಉದ್ದಿನ ಒಂದು ಮಾರಾಟ ಶುರು ಮಾಡಿರ್ತೀವಿ ಆಲ್ಮೋಸ್ಟ್. ಒಂದು ಉದ್ದನ್ನ ನಾವು ಯಾರು ಆಸಕ್ತಿ ಇದ್ದಾರೆ ಫಸ್ಟ್ ಕೇಳ್ತೀವಿ, ಈ ತರದ್ದೆಲ್ಲ ಬೇಸಾಯ ಕ್ರಮಗಳನ್ನ ನೀವು ಮಾಡ್ಬೇಕಾಗತ್ತೆ, ಒಂದು ಬೆರಕೆ ತೆಕ್ಕೊಡ್ಬೇಕಾಗತ್ತೆ. ನಾವು 2 ಬಾರಿ ಒಂದು ಕ್ಷೇತ್ರ ಭೇಟಿ ಮಾಡ್ತೀವಿ. ಆ ಹಂತದಲ್ಲಿ, ಮೊದಲನೇ ಹಂತದಲ್ಲಿ ಬೆರಕೆನ ಹೇಗೆ ಗುರುತಿಸೋದು ಅಂತ ನಾವೇ ಖುದ್ದಾಗಿ ಫೀಲ್ಡ್ ವಿಸಿಟ್ ಮಾಡಿ ಗುರುತಿಸಬೇಕು. ಈಗ ಒಬ್ಬ ಕೃಷಿಕ ಈ ಕಾರ್ಯಕ್ರಮ ಕೇಳ್ತಿರ್ತಾನೆ, ಆತನಿಗೂ ಒಂದು ಆಸಕ್ತಿ ಇರ್ಬೋದು, ಆದ್ರೆ ತಂತ್ರಜ್ಞಾನ ಏನಿರುತ್ತೋ ಏನೋ ನನ್ನ ಕೈಲಿ ಆಗುತ್ತೋ ಇಲ್ವೋ ಅನ್ನೋ ಒಂದು ಅಭಿಪ್ರಾಯ ಇರ್ಬೋದು. ಹೇಗೆ ಇದು ಭಿನ್ನವಾಗಿರುತ್ತೆ ಇಲ್ಲಿಯ ಒಂದು ಕೃಷಿ ಚಟುವಟಿಕೆಗಳು ಬೀಜೋತ್ಪಾದನೆ? ಸರ್, ನಾವು ಈಗ ಕೊಡ್ತಾ ಇರೋದು LBG 791 ಅಂತ ಹೇಳ್ಬಿಟ್ಟು ಸುರಕ್ಷಾ ಅನ್ನೋ ಒಂದು ತಳಿ. ಈ ತಳಿ ವಿಶೇಷತೆ ಏನಂದ್ರೆ, ಆ ಒಂದು ಕಾಯಿ ಬರುತ್ತಲ್ಲ ಕಪ್ಪು ಕಾಯಿ, ಆ ಒಂದು ಪಾಡ್ ಮೇಲೆ ಕೂದ್ಲಿರೋದಿಲ್ಲ, ಒಂದು ನೈಸ್ ಆಗಿರುತ್ತೆ, ಹೇರಿ ಹೇರ್ಸ್ ಅಂತ ಹೇಳ್ತೀವಿ, ಅದಿರೋದಿಲ್ಲ. ಅದೇ T9 ಅಥವಾ ಇನ್ನು ಬೆರಕೆ ತಳಿಗಳಲ್ಲಿ ತುಂಬಾ ಒಂದು ಕಂಬಳಿ ಹುಳ ತರ ಹೇರ್ ಇರುತ್ತೆ, ಇದು ಫುಲ್ ನೀಟಾಗಿ ಒಂದು ಕೂದಲು ಇರುತ್ತಲೇ ಇರುತ್ತೆ. ಅದೊಂದು ಐಡೆಂಟಿಫಿಕೇಶನ್ ಸಾಕಾಗತ್ತೆ ನಮಗೆ ಗುರುತಿಸಕ್ಕೆ. ಗೊತ್ತಾಗುತ್ತೆ, ಬೆರಕೆ ಆಗಿದ್ರೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ. ಅದೊಂದಾಯ್ತು. ಇದಕ್ಕೆ ಹಳದಿ ರೋಗ ಬರೋದಿಲ್ಲ ನಮ್ಮ ಒಂದು ಉದ್ದಲ್ಲಿ. ಸಾಮಾನ್ಯವಾಗಿ ಬೇರೆ ತಳಿ ಏನಾದ್ರು ಮಿಕ್ಸ್ ಆಗಿದ್ರೆ ಹಳದಿ ಎಲೆ ರೋಗ ಬಂದ್ರೆ ಅದು ಐಡೆಂಟಿಫಿಕೇಶನ್, ಅದನ್ನು ಬೆಳೆಯಿಂದ ಈ ಸಸ್ಯಗಳಿಗೆ ಬರುವಂತ ಸಾಧ್ಯತೆ ಇಲ್ಲ. ನಾನು ಹೇಳ್ದಂಗೆ ಪಕ್ಕದ ತಾಕ್ನಲ್ಲಿ ಪೂರ್ತಿ ಪ್ಲಾಟ್ ಹಳದಿ ಎಲೆ ಬಂದಿರೋದಕ್ಕೆ ಶಕ್ತಿ ಒಂದು ತಳಿಗೆ ಇದೆ, ಇದೊಂದು ಗಮನಿಸಿದ್ದಾಯ್ತು. ಇನ್ನು ಅಂತರ ಕಾಪಾಡುವಂತದ್ದು ನೀರಾವರಿ ಕ್ರಮಗಳು ಅಲ್ಲೂ ಏನಾದ್ರು ಬದಲಾವಣೆಗಳಿರುತ್ತ? ಇಲ್ಲ, ಇನ್ ಮಿಕ್ಕಿದ್ದೆಲ್ಲ ಮಾಮೂಲಿ ಉದ್ದ ಹೇಗ್ ಬೆಳೀತಾರೋ ಆ ತರ ಬೆಳೆಯೋದು ಒಳ್ಳೇದು. ಆದ್ರೆ ಇಲ್ಲಿ ಬೇಸಾಯ ಕ್ರಮ ಮುಖ್ಯ ಆಗತ್ತೆ. ನಾವು ನೋಡಿದ ಮಟ್ಟಿಗೆ ಬೇಸಾಯ ಕ್ರಮ, ಉತ್ತಮವಾದ ಬೇಸಾಯ ಕ್ರಮದಿಂದ ಇಳುವರಿ ತುಂಬಾ ಹೆಚ್ಚಾಗೋದು ದ್ವಿದಳ ಧಾನ್ಯಗಳಲ್ಲಿ ಕಂಡು ಬಂದಿದೆ. ಸಾಮಾನ್ಯ ನಾವು ಇಲ್ಲಿ ಒಂದು ಬೀಜೋತ್ಪಾದನೆ ಆಗಿರ್ಬೋದು ಬೇರೆದೇ ಆಗಿರ್ಬೋದು, ನಮ್ಮಲ್ಲಿ ಕೆವಿಕೆಗ್ ಬರುವಂತ ರೈತರಿಗೆ ನಾವು ಫಸ್ಟ್ ಸಲಹೆ ಕೊಡ್ತೀವಿ. ಏನೇನಪ್ಪ ಅಂತಂದ್ರೆ, ಮೊದಲನೇದಾಗಿ 1 ಎಕರೆಗೆ 8 ಕೆಜಿ ಉದ್ದಬೇಕಾಗತ್ತೆ. ಆ ಸಾಲು ಬಿತ್ತನೆ ಮಾಡಿದ್ರೆ ನಿಮ್ಗೆ ಅವಕಾಶಗಳೇನು, ಯಾಕೆಂದ್ರೆ ನಾವು ಕಂಡಿರೋ ಪ್ರಕಾರ ಒಂದ್ಸಲ ಮಳೆ ಹೆಚ್ಚಾಗಿ ಒಂದು ಉದ್ದಿನ ಬೆಳೆ ಹಾಳಾಗಿದೆ, ಒಂದು ಸಲ ಇನ್ನು ಮಳೆ ಕಡಿಮೆ ಆಗಿ ಒಂದು ಉದ್ದಿನ ಬೆಳೆ ಹಾಳಾಗಿರೋದು ಕಂಡು ಬಂದಿದೆ. ಅದಕ್ಕೋಸ್ಕರ ನಾವು ಅವ್ರಿಗೆ ಸಜೆಸ್ಟ್ ಮಾಡೋದಂದ್ರೆ ಒಂದು ಸಾಲು ಬಿತ್ತನೆ, ಇದರಿಂದ ಮಳೆ ಹೆಚ್ಚಾದ್ರೂ ಸಹ ಹೆಚ್ಚಾಗಿ ಬರುವಂತ ನೀರನ್ನು ಹೊರಗೆ ಬಿಟ್ಬಿಡ್ಬೋದು. ಅಕಸ್ಮಾತ್ ಮಳೆ ಕಡಿಮೆ ಆದ್ರೂ ಸಹ ನಾವು ಅಟ್ ಲೀಸ್ಟ್ ನೀರಾವರಿ ಒಂದು ಪ್ರೊಟೆಕ್ಟಿವ್ ಇರಿಗೇಷನ್ ಅಂತ ಹೇಳ್ತೀವಿ, ಹೂ ಬಿಡೋ ಹಂತ, ಮೊಳಕೆ ಹಂತ, ಆಮೇಲೆ ಕಾಳು ತುಂಬೋ ಹಂತದಲ್ಲಿ ಅಟ್ ಲೀಸ್ಟ್ 1-3 ನೀರು ಕೊಟ್ರೆ ಇಳುವರಿನಲ್ಲಿ ಗಣನೀಯವಾಗಿ ಹೆಚ್ಚಿಸ್ಬೋದು. ಆಮೇಲೆ ಕಳೆ ನಿರ್ವಹಣೆನೂ ಅಷ್ಟೇ. ಒಂದು ಬೀಜೋಪಚಾರ, ಮೊದಲನೇದಾಗಿ ನಾವು ಹೇಳೋದು ಬಿತ್ತನೆ ಟೈಮಲ್ಲಿ ಸಾಲು ಬಿತ್ತನೆ ಮಾಡ್ಬೇಕಂತ. ಆಮೇಲೆ ಬೀಜೋಪಚಾರ ಒಂದು ಸ್ಟಾರ್ಟಿಂಗ್ ಹಂತದಲ್ಲೇ ನಾವು ಒಂದು ಕಾರ್ಬನ್ ಡೈಜಿಮ್ 2 ಗ್ರಾಮ್, ಆಮೇಲೆ ಇಮಿಡಾಕ್ಲೋಪ್ರೇ, ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡಿರೋಂಥದ್ದು ಎಲೆ ತಿನ್ನೋ ಅಂತ ಹುಳುಗಳೆಲ್ಲ ಬರ್ತವೆ, ಕೆಲವೊಂದು ರಸ ಹೀರೋ ಕೀಟಗಳೆಲ್ಲ ಬರ್ತವೆ. ಅದರಿಂದ ನಾವು ಒಂದು ಇಮಿಡಾಕ್ಲೋಪ್ರೇಡ್ 5 ml 1 kg ಬೀಜಕ್ಕೆ ಕಾರ್ಬನ್ ಡೈಜಿಮ್ 2 ಗ್ರಾಮ್, ಇದನ್ನ ಹಿಂದಿನ ದಿನನೇ ಬೀಜೋಪಚಾರ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಬಿತ್ತೋದಕ್ಕೆ ಹೇಳ್ತಿದೀವಿ. ಇದರಿಂದ ನಾನು ಗಮನಿಸ್ದಂಗೆ ಹಲವಾರು ರೋಗ ಮತ್ತು ಕೀಟ ಸ್ಟಾರ್ಟಿಂಗ್ ಹಂತದಲ್ಲಿ ಅವಾಯ್ಡ್ ಆಗಿದೆ. ಆಮೇಲೆ ಇನ್ನೊಂದು ಸಜೆಷನ್ ಏನ್ ಕೊಡ್ತೀವಿ ಅಂದ್ರೆ, ನಾವು ಒಂದು ಬಿತ್ತನೆ ಟೈಮ್ನಲ್ಲೇ ಗೊಬ್ಬರ ಕೊಡಬೇಕು ಅಂತ ಹೇಳ್ತೀವಿ. ರಾಸಾಯನಿಕ ಗೊಬ್ಬರ ಇರ್ಬೋದು, ಇನ್ಯಾವ್ದಾದ್ರು ಕೊಟ್ಟಿಗೆ ಗೊಬ್ಬರ ಒಂದು ಬಿತ್ತನೆ ಮುಂಚೆ ಕೊಡುವಂತದನ್ನ ನಾವು ಹೇಳ್ತೀವಿ. ಇದರಿಂದ ಸಾಮಾನ್ಯ ರೈತರ ಪದ್ಧತಿ ಅಂದ್ರೆ ಅದು ಬಂದಾದ್ಮೇಲೆ ನೋಡ್ಕೊಳ್ಳೋಣ ಅನ್ನೋದು ಒಂದು ಅವ್ರ ತಲೆನಲ್ಲಿ ಇರುತ್ತೆ. ಸಾಮಾನ್ಯ ಕೊಡೋದಕ್ಕೆ ಹೋಗಲ್ಲ. ನಾನ್ ಕೇಳಿರೋ ಮಟ್ಟಕ್ಕೆ ಇಲ್ಲಿ ಸುತ್ತಮುತ್ತ ಉದ್ದಿನ ಬೆಳೆ ಆಗ್ಲಿ, ಅಲಸಂದೆ ಆಗಿರ್ಲಿ, ಯಾವ್ದೇ ಒಂದು ದ್ವಿದಳ ಧಾನ್ಯಕ್ಕೆ ಅವರು ಒಂದು ಹೇಳ್ದಂಗೆ ಗ್ರೀನ್ ಮೆನ್ಯೂರ್ ಕ್ರಾಪ್ ಆಗಿ ಬಳಸ್ತಾರೆ, ಯಾವ್ದೇ ತರದ ಗೊಬ್ಬರ ಕೊಡೋದಿಲ್ಲ. ಆದ್ರೆ ಇಲ್ಲಿ ಬೀಜೋತ್ಪಾದನೆ ಆಗಿರ್ಬೋದು, ಉತ್ಪಾದನೆ ಹೆಚ್ಚಾಗೋದಕ್ಕೆ ಅಟ್ ಲೀಸ್ಟ್ 1 ಮೂಟೆನಾರು ನಾವು ಕಾಂಪ್ಲೆಕ್ಸ್ ಕೊಡಿ ಅಂತ ಶಿಫಾರಸು ಮಾಡ್ತೀವಿ. ಇದರಿಂದ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ನಾವು ಕೇಳಿದೀವಿ. ಆ ಒಂದು ಉತ್ತಮವಾದ ಮೊಳಕೆ ಆ ಒಂದು ಸ್ಟಾರ್ಟಿಂಗ್ ಹಂತದಲ್ಲೇ ಬರೋದ್ರಿಂದ ಇಳುವರಿನಲ್ಲಿ ಗಣನೀಯವಾಗಿ ಚೇಂಜ್ ಆಗತ್ತೆ. 1-1.5 ಸಾವಿರ ಹೆಚ್ಚಿಗೆ ಖರ್ಚು ಬಿದ್ರು, 1 ಕ್ವಿಂಟಾಲ್ ನಮ್ಗೆ ಉದ್ದ ಹೆಚ್ಚಿಗೆ ಬಿತ್ತು ಅಂದ್ರು ಕಮರ್ಷಿಯಲ್ ರೇಟೆ 5-6 ಸಾವಿರ ಇದೆ. 1 ಸಾವಿರ ಇನ್ವೆಸ್ಟ್ ಮಾಡೋದ್ರಿಂದ ಸಾಮಾನ್ಯವಾಗಿ 5-6 ಸಾವಿರ ಇಳುವರಿ ತೆಕ್ಕೋಬಹುದು ಅನ್ನೋದೊಂದು ಅವ್ರಿಗೆ ಮಂದಟ್ ಮಾಡ್ಕೊಡ್ತೀವಿ. ಆಮೇಲೆ ಬೀಜೋಪಚಾರಕ್ಕೂ ಸುಮಾರು 100 ರೂಪಾಯಿ ಅಷ್ಟು ಖರ್ಚಾಗತ್ತೆ. ಆ 100 ರೂಪಾಯಿ ನೆಕ್ಸ್ಟ್ ನಿಮ್ಗೆ 1,000-1.5 ಸಾವಿರ ಒಂದು ಖರ್ಚು ಉಳಿಸುತ್ತೆ ಅನ್ನೋದನ್ನು ಸಹ, ಕೀಟನಾಶಕಗಳ ರೋಗನಾಶಕಗಳ ಖರ್ಚು ಉಳಿಯುತ್ತೆ ಅನ್ನೋದು ಸಹ ಮಂದಟ್ ಮಾಡ್ಕೊಡ್ತೀವಿ. ಸಾವಯವ ಪದ್ಧತಿಗೆ ಹೋಗೋದಾದ್ರೆ ರೈಸೋಬಿಯಂ, PSP, ಆಮೇಲೆ ಟ್ರೈಕೋಡರ್ಮನ ಬೀಜೋಪಚಾರ 5 ಗ್ರಾಮ್ 1 kg ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದಕ್ಕೂ ಸಹ ಒಂದು ಸಜೆಷನ್ ಅನ್ನ ಕೊಡ್ತಾ ಬರ್ತಾ ಇದ್ದೀವಿ. ಇದಿಷ್ಟು ಮಾಡೋದ್ರಿಂದ ಒಂದು ಕಡಿಮೆ ವೆಚ್ಚದಲ್ಲಿ ಅವ್ರಿಗೆ ಹೆಚ್ಚಿನ ಇಳುವರಿ ಗಳಿಸೋದಕ್ಕೆ ಅನುಕೂಲ ಆಗತ್ತೆ. ಆಮೇಲೆ ಮೇಜರ್ ಈ ಒಂದು ಉದ್ದಿನಲ್ಲಿ ಒಂದು ಕಳೆ ನಾಶಕನ ನಾವು ಬಳಸೋದಕ್ಕೆ ಹೇಳ್ತೀವಿ. 15-20 ದಿನಕ್ಕೆ ಒಂದು ಕಳೆ ನಾಶಕ ಇದೆ, ಒಂದು ಪಟೇಲ ಅಂತ ಹೇಳಿ ಬ್ರ್ಯಾಂಡ್ ಅದು, ಅದನ್ನ ಯೂಶಲಿ ಇಲ್ಲೆಲ್ಲ ಸಾಮಾನ್ಯವಾಗಿ ಬಳಸೋದಕ್ಕೆ ಹೇಳ್ತೀವಿ. 3.5-4 ml 120 ಲೀಟ್ರ್ ನೀರಿಗೆ ಹಾಕೊಂಡು ಅವನ್ ತೇವ ಇರುವಂತ ಸಮಯದಲ್ಲಿ 20 ದಿನದಲ್ಲಿ ಸಿಂಪಡಣೆ ಮಾಡಿದ್ರೆ ಬೇರೆ ತರದ ಕಳೆಗಳೆಲ್ಲ ಹೋಗುತ್ತೆ ಅಂತ. ಆಮೇಲೆ ಇನ್ನೊಂದು ಸಜೆಷನ್ ನಾವು ಕೊಡೋದು ಅಂದ್ರೆ, ಉದ್ದಾಗ್ಲಿ ಯಾವ್ದೇ ದ್ವಿದಳ ಧಾನ್ಯ ಆಗ್ಲಿ ಸುತ್ತ ಒಂದು 4 ಸಾಲು ಜೋಳ ಒತ್ತೊತ್ತಾಗಿ ಹಾಕೊಳ್ಳಿ ಅಂತ ಹೇಳ್ತೀವಿ. ಇದರಿಂದ ಒಂದು ಸಕಿಂಗ್ ಪೇಸ್ಟ್ ಇರ್ಬೋದು, ಬೇರೆ ಹುಳಗಳು ಒಂದು ಒಳಗೆ ಬರ್ದಲ್ಲೇ ಕಡಿಮೆ ಆಗತ್ತೆ, ಒಂದು ಕಾಂಪೌಂಡ್ ತರ ವರ್ಕ್ ಆಗತ್ತೆ ಅನ್ನೋದನ್ನ ಅದೊಂದನ್ನ ಹೇಳ್ತೀವಿ. ಇಲ್ಲಾಂದ್ರೆ ಎಳ್ಳು ಇಂಥವೆಲ್ಲ ಹಾಕೊಳ್ಳೋದಕ್ಕೆ ನಾವು ಸಮಗ್ರವಾಗಿ ಅವ್ರಿಗೆ ಸ್ಟಾರ್ಟಿಂಗ್ ಹಂತದಿಂದಲೇ ಬೀಜ ಖರೀದಿ ಮಾಡೋ ಹಂತದಿಂದಲೇ ನಾವು ರೈತರಿಗೆ ಎಜುಕೇಟ್ ಮಾಡ್ತಾ ಹೋಗ್ತೀವಿ. ಅದಲ್ಲದೆ ನಾ ಹೇಳ್ದಂಗೆ ಫೀಲ್ಡ್ ಇನ್ಸ್ಪೆಕ್ಷನ್ಗೆ ಹೋಗ್ತೀವಿ 2-2 ಸಲ, ಅದು 1 ಸಲ ಅಲ್ಲ, 2-2 ಸಲ ಹೋಗ್ತೀವಿ. 1 ಎಕರೆ ಮೇಲೆ ಈಗ ತುಂಬಾ ರೈತರಾಗಿರೋದ್ರಿಂದ ಸಾಮಾನ್ಯವಾಗಿ ಒಂದೇ ಊರಲ್ಲಿ ಹೆಚ್ಚಿನ ರೈತರು ಎಲ್ಲಿದ್ದಾರ ಅಂತವ್ರನ್ನ ನಾವು ಆಯ್ಕೆ ಮಾಡಿಕೊಂಡು ಒಂದ್ ಮೂರ್ನಾಲ್ಕು ಎಕರೆಕ್ಕಿಂತ ಜಾಸ್ತಿ ಇರುವಂತ ಉತ್ತಮವಾಗಿ ಬೆಳೆದಿರುವಂತ ರೈತರನ್ನ ನಾವು ಫಸ್ಟ್ ಲಿಸ್ಟ್ ಮಾಡ್ಕೊಳ್ತೀವಿ. ಒಂದ್ ಫೋನ್ ಅಲ್ಲಿ ಒಂದ್ ಫಸ್ಟ್ ಕನ್ಫರ್ಮೇಶನ್ ತಗೊಳ್ತೀವಿ, ನಿಮ್ ಬೆಳೆ ಹೇಗಿದೆ, ಚೆನ್ನಾಗಿದ್ಯಾ, ಬೀಜೋತ್ಪಾದನೆ ಆಗತ್ತಾ ಅಂತಾನು ಸಹ ಕೇಳ್ಕೊಂಡು, ಯಾಕೆಂದ್ರೆ 200-300 ಜನ ರೈತರು ತಗೊಂಡು ಹೋಗಿದ್ರು ಹೋದ ವರ್ಷ. ಅದ್ರಲ್ಲಿ ನಾವು ಒಂದ್ 100 ಜನ ಶಾರ್ಟ್ ಲಿಸ್ಟ್ ಮಾಡಿದ್ವಿ ಫೋನಲ್ಲೇನೆ. ಅದ್ರಲ್ಲಿ ಮತ್ತೆ ಫೀಲ್ಡ್ ವಿಸಿಟ್ ಮಾಡ್ಬಿಟ್ಟು ಒಂದ್ 50 ಜನನ ಶಾರ್ಟ್ ಲಿಸ್ಟ್ ಮಾಡಿದ್ವಿ. ಅದ್ರಲ್ಲಿ ಕೊನೆಗ್ ಒಣಗಿಸಿ ಕೊನೆ ಹಂತದಲ್ಲಿ ಮಳೆ ಬಂದಾಗ ಕಟಾವು ಮಾಡಿದಾಗ ಒಣಗ್ಸಕ್ ಆಗದಿದ್ದವರು ಒಂದಷ್ಟು ಸ್ಕ್ರೀನ್ ಔಟ್ ಆಗಿ ಕೊನೆಗ 17 ಜನ ಚೆನ್ನಾಗಿರುವಂತ ಉದ್ದಿನ ಕಾಳನ್ನ ನಮ್ಗೆ ತಂದ್ಕೊಡೋದ್ರಲ್ಲಿ ಯಶಸ್ವಿ ಆದ್ರು. ಈ ತರ ಒಂದೊಂದು ಹೆಜ್ಜೆಗೂ ನಾವು ಅವ್ರಿಗೆ ಮಾರ್ಗದರ್ಶನ ಮಾಡಿ ಸ್ಕ್ರೀನ್ ಔಟ್ ಮಾಡ್ಬಿಟ್ಟು ಒಂದು ಬೀಜನ ಖರೀದಿ ಮಾಡ್ತಾ ಇದೀವಿ. ಇನ್ನು ಈ ಕುಡಿ ಚೌಟೋದು ಸಾಮಾನ್ಯವಾಗಿ ಈ ಬೇಳೆಕಾಳು ಬೆಳೆಗಳ ಉತ್ಪಾದನೆಯಲ್ಲಿ ಒಂದು ಪ್ರಮುಖವಾದ ಅಂಶ, ಇದಕ್ಕೂ ಏನಾದ್ರೂ ಅಪ್ಲೈ ಆಗುತ್ತಾ ಇದು? ಕುಡಿ ಚಿವಟದು ಸಾಮಾನ್ಯವಾಗಿ ಕಡಲೆ ಮತ್ತೆ ತೊಗರಿನಲ್ಲಿ ಸಾಮಾನ್ಯವಾಗಿ ಮಾಡ್ತಾರೆ, ಉದ್ದಿನ ಬೇಳೆನಲ್ಲಿ ಏನ್ ಮಾಡಲ್ಲ. ಈ ಕಡಲೆನಲ್ಲಿ ಸಾಮಾನ್ಯವಾಗಿ ಅದು ರುಚಿನೂ ಇರುತ್ತೆ, ಊಟಕ್ಕೂ ಸಹ ಬಳಸ್ತಾರೆ. ಈಗ ಒಂದ್ ಮೆಷಿನ್ ಸಹ ರೈತರೇ ಒಬ್ರು ಅಭಿವೃದ್ಧಿ ಮಾಡಿದ್ದಾರೆ, ಒಂದ್ ಮೆಷಿನ್ ಚಿಕ್ಕದಾಗಿ ಇದೆ, ಅದನ್ನ ಉಪಯೋಗಿಸ್ಕೊಂಡು ಒಂದು ಕುಡಿ ಚಿವಟದ್ರಿಂದ ಬ್ರಾಂಚಿಂಗ್ ಎಲ್ಲ ಚೆನ್ನಾಗಿ ಬಂದು ಇಳುವರಿನೂ ಸಹ ಗಣನೀಯವಾಗಿ ಚೆನ್ನಾಗಿ ಬೆಳವಣಿಗೆಯನ್ನ ಉತ್ತಮಗೊಳಿಸೋದಕ್ಕೆ ಆತರ ಇನ್ನೇನೆಲ್ಲ ತಂತ್ರಜ್ಞಾನಗಳನ್ನ ಅಭಿವೃದ್ಧಿ ಪಡಿಸಲಾಗಿದೆ ಈ ಒಂದು ಬೀಜೋತ್ಪಾದನೆಗೆ ಬೇಕಾದ ಹಾಗೆ ಬಳಸ್ಕೊಳ್ಳೋದಕ್ಕೆ? ಸರ್, ನಾವು ಸಾಮಾನ್ಯವಾಗಿ ಹೇಳ್ದಂಗೆ ಒಂದು ಮೊದಲನೇದಾಗಿ ಬೀಜೋಪಚಾರ ಹೇಳಿದೆ, ಒಂದು ನೀಟಾಗಿ ಒಂದು ಗೊಬ್ಬರ ನಿರ್ವಹಣೆ ಒಂದು ಹೇಳಿದ್ವಿ, ನೀರನ್ನು ಅಷ್ಟೇ ಅವ್ರಿಗೆ ಮಂದಟ್ ಮಾಡಿದೀವಿ, ಒಂದು ಪ್ರೊಟೆಕ್ಟಿವ್ ಇರಿಗೇಷನ್ ನ ಸಮಯಕ್ಕೆ ಸರಿಯಾಗಿ ಕೊಡೋದ್ರಿಂದ ಇಳುವರಿ ಜಾಸ್ತಿ ಆಗತ್ತೆ ಅಂತ. ಆಮೇಲೆ ಒಂದು ಪ್ಲಾಂಟ್ ಪ್ರೊಟೆಕ್ಷನ್ ಗೆ ಸಹ ನಾವು ಒಂದು ಫೀಲ್ಡ್ ವಿಸಿಟ್ ಮಾಡಿದಾಗ ಒಂದು ಸಿಂಪಡಣೆನ ಹೇಳ್ತೀವಿ, ಕಟಾವಿನ ಸಮಯ ಮತ್ತೆ ಕಟಾವಿನ ನಂತರದಲ್ಲಿ ಹೇಗೆ ನಿರ್ವಹಣೆ ಮಾಡಬೇಕು, ಅದು ಬೀಜೋತ್ಪಾದನೆಗೆ ನೀವು ಕೊಟ್ಟಂತಹ ಬೀಜ ಪುನಃ ಬೀಜಕ್ಕೆ ಬಳಕೆ ಆಗುವ ಹಾಗೆ ನಿಮ್ಮಲ್ಲಿ ವಾಪಸ್ ಏನ್ ತರ್ತಾರೆ, ಯಾವ ರೀತಿಯ ಗುಣಮಟ್ಟವನ್ನ ನಿರೀಕ್ಷೆ ಮಾಡ್ತೀರಿ? ಸರ್, ನಾವು ಒಂದು ಅವ್ರ ಹತ್ರ ಖರೀದಿ ಮಾಡೋದಕ್ಕೆ ಮುಂಚೆ ಒಂದು ಫೀಲ್ಡ್ ವಿಸಿಟ್ ಅಲ್ಲಿ ಕನ್ಫರ್ಮೇಶನ್ ತಗೊಂಡಿರ್ತೀವಿ. ಆಮೇಲೆ ನಾವು ಒಂದು ಅವ್ರಿಗೆ ಸ್ಯಾಂಪಲ್ ತರಕ್ಕೆ ಹೇಳ್ತೀವಿ, ಅವ್ರಿಗೆ ಒಂದ್ ಸ್ವಲ್ಪ ಒಂದು 1/2 kg ಅಷ್ಟು ಸ್ಯಾಂಪಲ್ ತರೋದಕ್ಕೆ ಹೇಳ್ತೀವಿ ಹೇಗಿದೆ ಅಂತ ಫಸ್ಟ್ ಪರೀಕ್ಷೆ ಮಾಡೋಕೆ. ಆಮೇಲೆ ಮೊಳಕೆ ಪರೀಕ್ಷೆನ ಮಾಡ್ತೀವಿ ನಮ್ಮ ಒಂದು ಕೆವಿಕೆಯಿಂದ, ಮೊಳಕೆ ಪರೀಕ್ಷೆ ಮಾಡಿ ಮಿನಿಮಮ್ ಒಂದು 80-85% ಮೇಲೆ ಆ ಒಂದು ಮೊಳಕೆ ಬಂದ ಮೇಲೆ ನಾವು ಅವ್ರಿಗೆ ಬಲ್ಕ್ ಆಗಿ ತಗೊಂಡ್ ಬರೋದಕ್ಕೆ. ಅದೇ ಆ 80-85 ಬರಬೇಕು ಅನ್ನೋಂಗಿದ್ರೆ ಬೆಳೆ ಬೆಳೆದಾಗಿದೆ ಮಾಡುವಂತ ಕಟಾವು ಆದ್ಮೇಲೆ ಹೇಗೆ ಇಟ್ಕೊಳ್ಬೇಕು, ಯಾವ ರೀತಿ ಒಕ್ಕಣೆ ಮಾಡ್ಬೇಕು? ಕಟಾವಿನ ಹಂತದಲ್ಲಿ ಮೆಷಿನ್ ಇಂದ ಮಾಡೋದಾದ್ರೆ ಮೊದಲನೇ ಎಚ್ಚರಿಕೆ ಅವರಿಗೆ ಕೊಡ್ತೀವಿ, ಕಟಾವು ಮೆಷಿನ್ ಇರುತ್ತಲ್ಲ ಅದು ಇವರು ಒಂದು ತಾಕಿಗೆ ಬಂದಾಗ ನೀಟಾಗಿ ಕ್ಲೀನ್ ಆಗಿರ್ಬೇಕು, ಯಾಕೆಂದ್ರೆ ಬೇರೆ ಯಾವ್ದೋ ತಳಿನ ಅದು ಕೊಯ್ದು ಇವ್ರ ಪ್ಲಾಟಿಗೆ ಬಂದಿರ್ಬೋದು, ಅದನ್ನ ಫಸ್ಟ್ ಕ್ಲೀನ್ ಮಾಡಿಸ್ಬೇಕು. ಆ ಕ್ಲೀನ್ ಮಾಡಿಸಿದ ಮೇಲೂ ಸಹ ಒಂದ್ ರೌಂಡ್ ಸುತ್ತ ಬಾರ್ಡರ್ ಆ ಒಂದು ಮೆಷಿನ್ ಹೋಗ್ ಬಂದು ಅದನ್ನ ಸಪರೇಟ್ ಆಗಿ ಒಂದ್ ಮೂಟೆ ಅಷ್ಟು ಸಪರೇಟ್ ಒಕ್ಕಣೆ ಮಾಡಿಸಿ ಇಟ್ಕೊಳ್ಳಿ ಅಂತ ಹೇಳ್ತೀವಿ, ಯಾಕಂದ್ರೆ ಬೆರಕೆ ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ಬರುವಂತ ಬಿತ್ತನೆ ಬೀಜನ ಒಂದ್ ಸಪರೇಟ್ ಆಗಿ ಗುಡ್ಡೆ ಹಾಕ್ಸಿ ಬೀಜಕ್ಕೆ ಅಂತ ಹೇಳ್ಬಿಟ್ಟು ಸಪರೇಟ್ ಆಗಿ ಒಕ್ಕಣೆ ಮಾಡಬಹುದು, ಅದನ್ನ ರಾಶಿ ಮಾಡ್ಬೇಕಾಗತ್ತೆ. ಇನ್ನೊಂದ್ ರೋಡ್ ಅಲ್ಲಿ ಅಂತದೆಲ್ಲ ಮಾಡ್ತು ಅಂತಂದ್ರೆ ನಾವು ಖರೀದಿ ಮಾಡೋದಿಲ್ಲ, ಯಾಕಂದ್ರೆ ಬೇಳೆಕಾಳುಗಳೆಲ್ಲ ಜಾಸ್ತಿ ಆಗೋ ಚಾನ್ಸಸ್ ಇರ್ತವೆ, ಅದರಿಂದ ಮೊಳಕೆನೂ ಸಹ ಏಟಾಗೋದು ಎಲ್ಲರ ಗಮನಕ್ಕೂ ಬಂದಿದೆ, ಅದು ಮೊಳಕೆ ಪ್ರಮಾಣನೂ ಸಹ ಏಟಾಗತ್ತೆ. ಆಮೇಲೆ ಕಟಾವಿನ ಹಂತದಲ್ಲಿ ಮಳೆ ಗಿಳೆ ಏನಾದ್ರು ಬಂದಿದ್ಯಾ, ಆಮೇಲೆ ಕ್ವಾಲಿಟಿ ಸೀಡ್ ಗೊತ್ತಾಗದ್ ಮಳೆ ಬಂತು ಅಂತಂದ್ರೆ ಬಿಳಿ ಬಿಳಿ ಬೂಸ್ಟ್ ಎಲ್ಲ ಬರಕ್ಕೆ ಶುರು ಆಗತ್ತೆ, ಅದನ್ನು ಸಹ ನೋಡ್ಬಿಟ್ಟು ಕೆಲವೊಬ್ಬರನ್ನ ರಿಜೆಕ್ಟ್ ಸಹ ಮಾಡಿದೀವಿ. ಅಂದ್ರೆ ಒಂದು ನಿರ್ದಿಷ್ಟವಾದ ತೇವಾಂಶ ಅದರಲ್ಲಿ ಇರಬೇಕು, ಇರಬೇಕು ತೇವಾಂಶನು ಒಂದ್ ಚೆಕ್ ಮಾಡ್ತೀವಿ ಸರ್, ಅವಾಗ ಬಂದಾಗ ಒಂದು 10% ಅಷ್ಟು ತೇವ ಇರಬೇಕು, ಅದಕ್ಕಿಂತ ಹೆಚ್ಚಿದ್ರೆ ನಾವು ಖರೀದಿ ಮಾಡೋದಿಲ್ಲ. ತೇವಾಂಶ ಒಂದು ಮೊಳಕೆ ಪರೀಕ್ಷೆ, ಆಮೇಲೆ ಫಿಸಿಕಲ್ ಅಪಿಯರೆನ್ಸ್, ಫಿಸಿಕಲ್ ಪ್ಯೂರಿಟಿ ಅಂತ ಹೇಳ್ತೀವಿ, ಅದೆಷ್ಟಿದೆ, ಒಂದು ಕಣ್ಣಾಡಿಸ್ಬಿಟ್ಟು ಬೇಳೆಕಾಳು ಹೆಚ್ಚಿದ್ಯಾ, ಒಂದು ಬೂಸ್ಟ್ ಬಂದಿರೋಂತ ಸೀಡ್ಸ್ ಏನಾರು ಇದೆಯಾ, ಅಪಿಯರೆನ್ಸ್ ಹೇಗಿದೆ ಅನ್ನೋದನ್ನು ಸಹ ಫಸ್ಟ್ ಚೆಕ್ ಮಾಡ್ತೀವಿ. 3 ಟೆಸ್ಟ್ನು ನಾವು ಮಾಡಿಬಿಟ್ಟು ಅದರಲ್ಲಿ ಸರಿ ಅಂತ ಅನ್ಸಿದ್ರೆ ಅಷ್ಟೇ ಅವರಿಗೆ ತಗೊಂಬರಕ್ಕೆ ಹೇಳ್ತೀವಿ, ಇಲ್ಲಾಂದ್ರೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಹೆಚ್ಚಾಗತ್ತೆ ಖರ್ಚು ಅಂತ ಹೇಳ್ಬಿಟ್ಟು ಅವೆಲ್ಲ ನೋಡ್ಬಿಟ್ಟು ಆದ್ಮೇಲೆ ಅವರಿಗೆ ತಗೊಂಡ್ಬರೋದಕ್ಕೆ ಹೇಳ್ತೀವಿ. ಅದು ಬಂದಾದ್ಮೇಲೂ ಸಹ ಅವ್ರ ಕಣ್ಣೆದುರುಗೇನೆ ನಾವು ಬೀಜ ಸಂಸ್ಕರಣೆ ಮಾಡ್ತೀವಿ, ಆ ಒಂದು ಉತ್ತಮವಾದ ಬಿತ್ತನೆ ಬೀಜ, ಒಮ್ಮಟ್ಟವಾದ ಒಳ್ಳೆ ಗುಣಮಟ್ಟದ ಬೀಜನ ನಾವು ಖರೀದಿ ಮಾಡಿ ಲೆಕ್ಕ ಬರ್ಕೊಂಡು ಇಷ್ಟು ಬಂತು ಅಂತ ಹೇಳಿ ಖರೀದಿ ಮಾಡ್ತೀವಿ. ಮಿಕ್ಕದ ಒಂದು ಜೊಳ್ಳು ಗಿಳ್ಳು ಅದನ್ನ ಅವ್ರ ಮನೆ ಬಳಕೆಗೆ ಬಳಸ್ಕೋಬಹುದು, ಅಥವಾ ಅವ್ರ ಮಾರಾಟನೂ ಮಾಡ್ಬೋದು, ಅದನ್ನು ಸಹ ಸುಮಾರು 3-4 ಸಾವಿರಕ್ಕೆ ಮಾರಾಟ ಆಗಿದೆ. ಕೆಲವರು ಹಳೆಯ ಒಂದು ಅವ್ರ ಹತ್ರ ಬೇರೆಯವ್ರ ಯಾರು ಸುತ್ತಮುತ್ತ ರೈತರ ಹತ್ರ ಇರುವಂತ ಉದ್ದಿಗೆ ಇದನ್ನ ಬೇರ್ಕೆ ಮಾಡಿನೂ ಸಹ ಕಮರ್ಷಿಯಲ್ ಆಗಿ ಮಾರಾಟನೂ ಒಳ್ಳೆ ರೇಟ್ಗೆ ಮಾರಾಟ ಮಾಡಿದ್ದಾರೆ ಕೆಲವರು. ಇದರಿಂದ ಅವ್ರಿಗೇನು ಲಾಸ್ ಇಲ್ಲ. ಇಲ್ಲಿ ಬಂದಂತಹ ಒಂದು ಒಳ್ಳೆಯ ಗುಣಮಟ್ಟದ ಬೀಜಕ್ಕೆ 8,500 ಸಿಕ್ಕಿದೆ. ಅವರು ಬೇರೆ ಒಂದು ರಿಜೆಕ್ಟ್ ಏನೊಂದು 10 ಕ್ವಿಂಟಾಲಿಗೆ ಒಂದು 50 ಕೆಜಿ ಬರ್ಬೋದು ಅಷ್ಟೇನೆ. ಚೆನ್ನಾಗಿ ಮಾಡಿದ್ರೆ ಅದನ್ನು ಸಹ ಬರಲ್ಲ, ಕೆಲವ್ರದ್ದು ಒಂದು 10 ಕೆಜಿ ಅಷ್ಟೇ ರಿಜೆಕ್ಟ್ ಬಂದಿರುತ್ತೆ. ಅದನ್ನ ಅವರು ಕಮರ್ಷಿಯಲ್ ಆಗಿ ಮಾರಾಟ ಮಾಡ್ಕೊಂಡಿದ್ದಾರೆ. ಆಮೇಲೆ ಇನ್ನು ಕೆಲವು ರೈತರು ಅವ್ರಿಗೆ ನಮ್ಮ ನಾವು ಮಾಡೋದನ್ನೆಲ್ಲ ಗಮನಿಸಿ ತರಬೇತಿ ಎಲ್ಲ ತಗೊಂಡಿರ್ತಾರಲ್ಲ, ಅವ್ರಿಗೆ ಬೇಕಾದಂತಹ ಬಿತ್ತನೆ ಬೀಜನ ಒಂದಷ್ಟು ಅವರೇ ಇಟ್ಕೊಳ್ತಾರೆ. ಇಟ್ಕೊಂಡ್ಬಿಟ್ಟು ಊರಿನವ್ರ ಡಿಮ್ಯಾಂಡ್ ಬಂದಿದ್ರಿಂದ ಆ ತರ ಹಲವಾರು ರೈತರು ಒಂದು ತಮಗೆ ಬೇಕಾದಂತ ಬಿತ್ತನೆ ಬೀಜನ ಸಪರೇಟ್ ಆಗಿ ಒಕ್ಕಣೆ ಮಾಡಿ ಇಟ್ಕೊಂಡು ಡಿಸ್ಟ್ರಿಬ್ಯೂಷನ್ ಸಹ ಕ್ವಿಂಟಲ್ ಗಟ್ಟಲೆ ಮಾಡಿದ್ದಾರೆ. ಹೋದ ಸಲ ಒಬ್ರು 15 ಕ್ವಿಂಟಲ್ ಗಟ್ಟಲೆ ಅವರೇ ಸುತ್ತಮುತ್ತ ಊರಿನ ರೈತರಿಗೆ ಕೊಟ್ಟಿದ್ದಾರೆ. ಅದನ್ನ ಶೇಖರಣೆ ಮಾಡೋದನ್ನ ನಾವು ಹೇಳ್ಕೊಡ್ತೀವಿ, ಯಾಕಂದ್ರೆ ನಮ್ಗೆ ಪ್ರತಿ ಸಲ ನಮ್ಮ ಹತ್ರ ಬರ್ಬೇಕು ಅನ್ನೋದು ನಮ್ಮ ಉದ್ದೇಶ. ಒಂದು ಶೇಖರಣೆನ ನಾವು ಮಾಡ್ಕೊಳ್ಳಿ, ನೀವು ನೆಕ್ಸ್ಟ್ ಸಲ ನಮ್ಮ ಹತ್ರ ಬರ್ಬೇಕಾಗಿಲ್ಲ ಅಂತಾನು ನಾವ್ ಇಲ್ಲಿ ಹೇಳ್ತೀವಿ. ಯಾಕಂದ್ರೆ ನಮ್ಮ ಒಂದು ಕೆವಿಕೆ ಇರೋದು ರೈತರನ್ನ ಸಬಲೀಕರಣ ಮಾಡ್ಬೇಕು, ಅವ್ರ ಕೌಶಲ್ಯನ ಹೆಚ್ಚಿಸಿ ಅವರು ಬಿತ್ತನೆ ಬೀಜಕ್ಕೆ ನಮ್ಮ ಯಾವುದೇ ಒಂದು ಅಂಗಡಿ ಮುಂದೆ ನಿಲ್ಲಬಾರದು ಅನ್ನೋದು ನಮ್ಮ ಉದ್ದೇಶ. ಅದರಿಂದ ಅವ್ರಿಗೆ ನೀವು ಬೇಕಾದಂತ ನಿಮಗೆ ಅಗತ್ಯ ಇರುವಂತ ಬಿತ್ತನೆ ಬೀಜನ ಉತ್ತಮವಾದ ಒಂದು ಕಟಾವಿಗೆ ಒಂದು 2-3 ದಿನದ ಹಿಂದೆ ನಿಮ್ಮ ಮನೆಗೆ ಬೇಕಾಗುವಷ್ಟಂತ ಬಿತ್ತನೆ ಬೀಜನ ಉತ್ತಮವಾದ ಗಿಡಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ರೋಗ ಮತ್ತು ಕೀಟರಹಿತವಾದ ಗಿಡಗಳನ್ನ, ಉತ್ತಮ ಕಾಯಿ ಬಿಟ್ಟಿರುವಂತ ಗಿಡಗಳನ್ನ ಸಪರೇಟ್ ಆಗಿ ಒಕ್ಕಣೆ ಮಾಡಿಕೊಂಡು ಅದನ್ನ ಚೆನ್ನಾಗಿ ಒಣಗಿಸ್ಬಿಟ್ಟು ಮನೆ ಮಟ್ಟದಲ್ಲಿ ಒಂದು 10 ಕೆಜಿಗೆ 1 ಕೆಜಿಯಷ್ಟು ಬೂದಿ ಮಿಕ್ಸ್ ಮಾಡಿಡಿ. ಇಲ್ಲ ಅಂತಂದ್ರೆ ನಾವು ಈ ಸಲ ಮಾಡಿದ ಪದ್ಧತಿ ಏನಪ್ಪ ಅಂತಂದ್ರೆ ಒಂದು ಹರಳೆಣ್ಣೆ, ಅದು ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ನಮ್ಗೆ ಕಡಿಮೆ ಖರ್ಚಿನಲ್ಲಿ ನಮ್ಗೆ ನಿರ್ವಹಣೆ ಆಯ್ತು. ಅದರಲ್ಲಿ ಏನಪ್ಪ ಅಂದ್ರೆ 5 ml 1 ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿದ್ವಿ ನಾವು. ಒಂದು ರೈತರ ಹತ್ರ ಖರೀದಿ ಮಾಡಿದ್ಮೇಲೆ ಚೆನ್ನಾಗಿ ಬಿಸಿಲಿರೋ ದಿನ ಒಂದಿನ 1 ಗಂಟೆ ನಾವು ಕಣದಲ್ಲಿ ಒಣ ಹಾಕ್ಬಿಟ್ಟು ಒಂದು ಆಳುಗಳ ಕೈಯಿಂದಾನೆ ನಾವು ಒಂದು ಬೀಜೋಪಚಾರ ಮಾಡಿಸಿದ್ವಿ. ಬೀಜೋಪಚಾರ ಮಾಡಾದ್ಮೇಲೆ 1 ಗಂಟೆ ಒಂದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದನ್ನ ನಾವು ಮಾಮೂಲಿ ಗೋಣಿ ಚೀಲಗಳಲ್ಲಿ ಬಲ್ಕ್ ಆಗಿ ನಾವು ಶೇಖರಣೆ ಮಾಡಿದ್ವಿ. ಇದು ಎಷ್ಟು ಚೆನ್ನಾಗಿ ಎಫೆಕ್ಟ್ ಆಯ್ತಂದ್ರೆ ಯಾವುದೇ ಒಂದು ಕೆಮಿಕಲ್ ಅವಶ್ಯಕತೆ ಇಲ್ಲ, ಯಾವುದೇ ತರದ ಒಂದು ಹುಳನು ಸಹ ಒಂದು ತೂತನು ಸಹ ಬಂದಿಲ್ಲ ನಮ್ಗೆ. ನಾವು ಜೂನ್ ಅಲ್ಲಿ 5 ml ಹರಳೆಣ್ಣೆ ಅಷ್ಟೇ ಜೂನ್ ಅಲ್ಲಿ ನಾವು ರೈತರ ಕಡೆಯಿಂದ ಖರೀದಿ ಮಾಡಿ ಅದನ್ನ ಜನವರಿ ತನಕ ಶೇಖರಣೆ ಮಾಡೋದು ಒಂದು ದೊಡ್ಡ ಸವಾಲಾಗಿತ್ತು ನಮ್ಮ ಒಂದು ಯೋಜನೆಯಲ್ಲಿ. ಕಳೆದ ವರ್ಷ ನಾವು ಬೇವಿನೆಣ್ಣೆ ಟ್ರೈ ಮಾಡಿದ್ವಿ 7.5 ml, ಅದು ಸುಮಾರು 42 ಕ್ವಿಂಟಲ್ ಬೀಜಕ್ಕೇನೆ ನಾವು 20,000 ಖರ್ಚು ಮಾಡಿದ್ವಿ. ಆದರೂ ಎಫೆಕ್ಟ್ ಆಗಲಿಲ್ಲ, ಅದು ಕೊನೆ ಕೊನೆಗೆ ಹುಳ ಬಂದು ಒಂದು ಲಾಟ್ ಫೇಲ್ಯೂ ಆಯಿತು. ಅದನ್ನು ನಾವು ಕಮರ್ಷಿಯಲ್ ಆಗಿ ಕೊಟ್ವಿ ಮೊಳಕೆ ಪರೀಕ್ಷೆ. ನಾವು ಯಾಕಂದ್ರೆ ರೈತರಿಗೆ ಕೊಡೋಕ್ಕೂ ಮುಂಚೆ ಒಂದ್ಸಲ ಪರೀಕ್ಷೆ ಮಾಡ್ತೀವಿ, ನಮಗೆ ರಿಸ್ಕ್ ಇರುತ್ತೆ ಅಂತ. ಆದರೆ ಈ ಸಲ ನಾವು ಹರಳೆಣ್ಣೆನ ಬೀಜೋಪಚಾರ ಮಾಡಿದಾಗ ಒಂದು ಯಾವುದೇ ಥರ ಜರ್ಮಿನೇಷನ್ ಸಹ ಎಫೆಕ್ಟ್ ಆಗಿಲ್ಲ. ಇದರಿಂದ ಒಂದೇ ಒಂದು ಕಾಳು ಸಹ ತೂತನು ಸಹ ಬಂದಿಲ್ಲ. ಒಂದು ಮೊಳಕೆ ಪ್ರಮಾಣನೂ ಚೆನ್ನಾಗಿದೆ, ಆಮೇಲೆ ಅಪಿಯರೆನ್ಸು ಅಷ್ಟೆ ನೋಡೋಕ್ಕೆ ಒಂಥರ ಚೆನ್ನಾಗಿ ಕಾಳು ಕಾಣ್ತಾ ಇದೆ. ಇದು ನಿಜವಾಗ್ಲೂ ಒಂದು ಒಳ್ಳೆ ಬದಲಾವಣೆ. ಯಾಕೆಂತಂದ್ರೆ ಸಾಮಾನ್ಯವಾಗಿ ಕೆಮಿಕಲ್ಸ್ ಹಾಕಬೇಕು ಅಥವಾ ಫ್ಯೂಮಿಗೇಷನ್ ಮಾಡಬೇಕು ಅಂದರೆ ನಮ್ಮ ಆಳುಗಳಿಗೂ ಸಹ ಹೆಲ್ತ್ ಹಜಾರ್ಡ್ಸ್ ಇವೆಲ್ಲ ಬರ್ತವೆ. ಅದಕ್ಕೆ ನಾನು ನಮ್ಮ ಕೆವಿಕೆಗೆ ಬರುವಂತ ಎಲ್ಲಾ ರೈತರನ್ನು ಕರ್ಕೊಂಡೋಗಿ ಸಾಮಾನ್ಯವಾಗಿ ಕಣ್ಣಾರೆ ಅವ್ರಿಗೆ ತೋರಿಸ್ತೀನಿ. ತೋರಿಸ್ಬಿಟ್ಟು ಈ ಒಂದು ಸುಲಭ ಉಪಾಯ ನೀವು ಎಲ್ಲ ಹಳೇ ಕಾಲದಲ್ಲಿ ಫಾಲೋ ಮಾಡ್ತಿದ್ರಿ, ಆದ್ರೆ ಈಗ ಬಿಟ್ಟಿದ್ದೀರಾ, ಮನೆ ಮಟ್ಟದಲ್ಲಿ ದಯವಿಟ್ಟು ಇದನ್ನ ಫಾಲೋ ಮಾಡಿ. ಮಕ್ಕಳು ಇರ್ತವೆ, ಯಾಕೆಂದ್ರೆ ಈಗ ನಾನು ನೋಡ್ತಾ ಇರೋ ಹಾಗೆ ಒಂದು ಮನೆಗೆ ಏನಂತ ದ್ವಿದಳ ಧಾನ್ಯ ಶೇಖರಣೆ ಮಾಡಿ ಇಟ್ಕೊಳ್ತಾರೆ, ಹೆಸರಾಗಿರ್ಬೋದು, ಉದ್ದಾಗಿರ್ಬೋದು ಅಥವಾ ಹುರುಳಿ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಎಲ್ಲದಕ್ಕೂ ಒಂದು ಅಲ್ಯೂಮಿನಿಯಂ ಫಾಸ್ಫೇಟ್ ಟ್ಯಾಬ್ಲೆಟ್ ಹಾಕ್ತಾರೆ. ಅವ್ರು ಏನು ಹೆಂಗ್ ಶೇಖರಣೆ ಮಾಡ್ತೀರಾ ಅಂದ್ರೆ ಟ್ಯಾಬ್ಲೆಟ್ ಮಾತ್ರ ಆಕ್ಟಿವ್ ಮೇಡಮ್ ಅಂತಾರೆ. ಈ ಒಂದು ಪದ್ಧತಿ ನಿಲ್ಬೇಕು, ಯಾಕಂದ್ರೆ ಊಟಕ್ಕೆ ಅಂತ ಇಟ್ಕೊಂಡಿರ್ತಾರೆ ರೈತರು. ಈಗ ಬೀಜಕ್ಕೆ ಅಂತ ಇಟ್ಕೊಂಡ್ರು ಸಹ ಮಾತ್ರ ಒಂದ್ 2 ಸಲ ಹಾಕಿದ್ರೆ ಅದು ಮೊಳಕೆ ಪ್ರಮಾಣ ಹೋಗ್ಬಿಡುತ್ತೆ. ಯಾಕೆಂದ್ರೆ ಬೀಜನು ಒಂದು ಜೀವ ಇರೋದ್ರಿಂದ ಒಳಗಡೆ ಅದು ಹೈಲಿ ಪಾಯ್ಸನಸ್, ಅದ್ರ ಮೇಲೆ ಕೆಂಪು ಕಲರ್ದು ಒಂದು ಇದಿರುತ್ತೆ, ಚಿಹ್ನೆ ಇರುತ್ತೆ. ಆ ಒಂದು ಮಾತ್ರ ತುಂಬಾ ಕಾರ್ಸಿನೋಜೆನಿಕ್ ಸಹ ಆಗಿರೋದ್ರಿಂದ ಈ ಒಂದು ದಿನ ಬಳಕೆ ಹಾಗೂ ನಿತ್ಯ ಬಳಕೆಯಲ್ಲಿ ಊಟಕ್ಕೆ ಅಂತ ಇಟ್ಕೊಳ್ಳುವಂತ ಧಾನ್ಯಗಳಲ್ಲಿ ಈ ಒಂದು ಮಾತ್ರೆನ ಅವಾಯ್ಡ್ ಮಾಡಬೇಕು. ಈ ತರ ಸುಲಭ ಉಪಾಯ ಇರಬೇಕಾದ್ರೆ ಅಂತ ಒಂದು ಮಾತ್ರೆ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ, ಇದ್ರ ಬಗ್ಗೆ ಅವೇರ್ನೆಸ್ ಆಗ್ಬೇಕು. ಎಲ್ಲಾ ಮಹಿಳೆಯರಿಗೂ ನಾನು ಎಲ್ಲಾ ಪ್ರೋಗ್ರಾಮ್ ಅಲ್ಲಿ ಇದೊಂದು ಸಜೆಷನ್ ಕಿವಿಮಾತು ಹಾಕ್ತಾ ಇರ್ತೀನಿ. ಬದಲಾವಣೆನು ಮಾಡ್ಕೊಂಡಿದ್ದಾರೆ. ಮನೆಗೆ ಬಳಕೆಗೆ ನೀವು ಎಣ್ಣೆನು ಬಳಸ್ಬೋದು, ಎಡಿಬಲ್ ಆಯಿಲ್ ಅಂತ ಹೇಳ್ತೀವಿ. ಊಟಕ್ಕೆ ಬಳಸೋಂತ ಎಣ್ಣೆನೆ 5 ml ನಾವು ಬೀಜೋಪಚಾರ ಮಾಡಿ ಇಟ್ಕೋಬಹುದು. 5 ml ಎಣ್ಣೆ ಅಂತ ತಗೊಂಡ್ರೆ ಎಷ್ಟು? 1 ಕ್ವಿಂಟಲ್? 1 kg. 1 kg 5 ml. 5 ml 5 ml ಸಾಕಾಗತ್ತೆ. ಇದರಿಂದ ನಾವು ಆರಾಮಾಗಿ ಒಂದು ನಿರ್ವಹಣೆ ಮಾಡ್ಬೋದು. ಈ ಎಣ್ಣೆ ಏನ್ ಮಾಡುತ್ತೆ ಅಂದ್ರೆ ಒಂದು ಜಾರತ್ತೆ, ಆ ಒಂದು ಬೀಜದ ಮೇಲೆ ಜಾರೋದ್ರಿಂದ ಈ ಬ್ರೂಚಿಟ್ಸ್ ಅಂತ ಹೇಳ್ತೀವಿ, ಅದು ಮೊಟ್ಟೆ ಇಟ್ಟರೂ ಸಹ ಒಂದು ಮೊಟ್ಟೆ ಕೆಳಗೆ ಹೊಟ್ಟೋಗುತ್ತೆ. ಆಮೇಲೆ ಆ ಒಂದು ಸ್ಮೆಲ್ನಿಂದನು ಸಹ ಒಂದು ಆ ಒಂದು ಆಕ್ಟಿವಿಟಿ, ಇನ್ಸೆಕ್ಟ್ ಆಕ್ಟಿವಿಟಿ ಕಡಿಮೆ ಆಗುತ್ತೆ. ನಾವು ಹರಳೆಣ್ಣೆ ಟ್ರೀಟ್ ಮಾಡಿರೋದ್ರಿಂದ ಒಂದು ಗೋಡೌನಲ್ಲಿ ಅದು ಬಾಗ್ಲು ತೆಗೆದ ತಕ್ಷಣ ನಮಗೆ ಒಂಥರ ಫ್ಯುಮಿಗೆಂಟ್ ಥರ ವರ್ಕ್ ಆಗುತ್ತೆ. ಸ್ಮೆಲ್ಲು, ಗಾಢ ಸ್ಮೆಲ್ಲು ಹೊಡೆಯೋದ್ರಿಂದ, ನ್ಯಾಚುರಲ್ ಆಗಿ ಒಂದು ಸ್ಮೆಲ್ ಬರೋದ್ರಿಂದ ಯಾವುದೇ ಥರದ ಗೋಡೌನಲ್ಲಿ ಒಂದು ಹುಳನೂ ಇಲ್ಲ, ಬೇರೆ ಯಾವುದೇ ಥರದ ಇನ್ಸೆಕ್ಟ್ ಆಕ್ಟಿವಿಟಿನೂ ಸಹ ಇಲ್ಲ. ಆರಾಮಾಗಿ ನಮ್ಮ ಒಂದು ಲೇಬರ್ಸ್ ಸಹ ಖುಷಿಯಾಗಿ ಕೆಲಸ ಮಾಡ್ಕೊತಾ ಇದ್ದಾರೆ. ನಮಗೂ ಒಂದು ಹೆಮ್ಮೆ, ಯಾಕೆಂದರೆ ನ್ಯಾಚುರಲ್ ಪದ್ಧತಿಯಲ್ಲಿ ಕಡಿಮೆ ವೆಚ್ಚದಲ್ಲಿ 6 ತಿಂಗಳು ಸತತವಾಗಿ ನಾವು ಶೇಖರಣೆ ಮಾಡಿದ್ದೀವಿ ಉದ್ದನ್ನ ಅಂತ ಹೇಳಿ. ಅದೇ ಪದ್ಧತಿಯಿಂದ ರೈತ ಬಾಂಧವರು ಸಹ ಯಾರ್ಯಾರು ಖರೀದಿ ಮಾಡ್ತಾರಲ್ಲ, ನಿಮಗೆ ಬೇಕಾದಂಥ ಬಿತ್ತನೆ ಬೀಜನ ಉತ್ಪಾದನೆ ಮಾಡಿಕೊಂಡು ಶೇಖರಣೆ ಮಾಡಿ ಮುಂದಿನ ಸಲ ನಮ್ಮ ಹತ್ರ ಬರಬೇಡಿ, ಅಟ್ಲೀಸ್ಟ್ ನಿಮಗೋಸ್ಕರನಾದ್ರು ನೀವು ಇಟ್ಕೊಳ್ಳಿ ಅನ್ನೋ ಕಿವಿ ಮಾತನ್ನು ಸಹ ನಮ್ಮ ಒಂದು ಕೇವಿಕೆಯಿಂದ ಕೊಡ್ತಾ ಬರ್ತಾ ಇದ್ದೀವಿ. ಅಂದ್ರೆ ಒಂದು ತಂತ್ರಜ್ಞಾನವನ್ನ ಪರಿಚಯಿಸೋದ್ರ ಜೊತೆಗೆ ಅವರಿಗೆ ಅತ್ಯಗತ್ಯವಾಗಿ ಬೇಕಾಗುವಂತಹ ಈ ಒಂದು ಬಿತ್ತನೆ ಬೀಜ ಅವರೇ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ಬೇಕಾದಂತಹ ಎಲ್ಲ ಸಲಹೆ, ಮಾರ್ಗದರ್ಶನ, ತಂತ್ರಜ್ಞಾನ ನೀವು ನೀಡ್ತಾ ಇದ್ದೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಹೇಳಿದ್ದು ಸಾಂಪ್ರದಾಯಿಕ ಸಂರಕ್ಷಣಾ ವಿಧಾನಗಳು, ಈ ಹರಳೆಣ್ಣೆ ಆಗ್ಲಿ, ಈ ತರದ್ದು ಬಹಳ ಹಿಂದೆ ಇದೆಲ್ಲ ಪದ್ಧತಿಯಲ್ಲಿ ಇತ್ತು, ಕಾಲಕ್ರಮೇಣ ಇವೆಲ್ಲ ಬದಲಾಗಿರ್ಬೋದು. ಹರಳನ್ನ ಬೆಳೆಯುವಂತ ರೈತರು ಇದ್ದಾರೆ, ಅವರ ಒಂದು ತೋಟದ ಒಂದು ಭಾಗದಲ್ಲಿ ಅಥವಾ ಮನೆಯ ಹಿತ್ತಲಲ್ಲಿ ಹರಳಿನ ಗಿಡಗಳನ್ನು ನಾವು ನೋಡಬಹುದು. ಸ್ವತಃ ಹರಳಿನ ಎಣ್ಣೆನೂ ಅವರೇ ತಯಾರು ಮಾಡ್ಕೊಳ್ಬಹುದು, ಅದನ್ನ ಈ ರೀತಿಯ ಒಂದು ಸಂರಕ್ಷಣಾ ವಿಧಾನದಲ್ಲಿ ಬಳಸ್ಕೋಬಹುದು. ಬಹಳ ಸಂತೋಷ ದಿವ್ಯ ಅವರೇ, ಇಷ್ಟೊತ್ತು ಉದ್ದಿನ ಬೆಳೆಯ ಒಂದು ಬೀಜೋತ್ಪಾದನೆಯ ತಂತ್ರಜ್ಞಾನ ಹಾಗೂ ಇವತ್ತಿನ ಒಂದು ದಿನಮಾನದಲ್ಲಿ ಅದರ ಪ್ರಾಮುಖ್ಯತೆ ಏನೆಲ್ಲ ಇದೆ ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ಇಷ್ಟೆಲ್ಲ ನೀವು ಹೇಳಿದ ಮೇಲೂ ಪ್ರಶ್ನೆಗಳು ಉಳಿದಿರುತ್ತೆ, ಹಾಗಾಗಿ ಪ್ರಶ್ನೆ ಕೇಳುವಂತ ರೈತರಿಗೆ ಅನುಕೂಲ ಆಗಲಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನ 3 ಸಾರಿ ನಿಧಾನವಾಗಿ ಹೇಳ್ಬಿಡಿ. 8 7 2 8 4 0 4 3 0 8 7 6 2 8 4 0 4 3 0 8 7 6 2 8 4 0 4 3 0 ಈ ಒಂದು ಹೊಸ ತಳಿ LBG 791 ಅಥವಾ ಸುರಕ್ಷಾ ಅನ್ನೋ ಈ ಒಂದು ತಳಿ ಬಿತ್ತನೆ ಬೀಜ ನಮ್ಮ ಒಂದು ಕೆವಿಕೆ ಅಗ್ರಿ ಕ್ಲಿನಿಕ್ ಅಲ್ಲಿ ಲಭ್ಯ ಇದೆ, ಸುತ್ತೂರಿನ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಲಭ್ಯ ಇದೆ, ಹಾಗೂ ಮೈಸೂರಿನ ನಮ್ಮ JSS ಅಗ್ರಿ ಕ್ಲಿನಿಕ್ ರಾಮಾನುಜ ರಸ್ತೆನಲ್ಲಿ ಕರ್ನಾಟಕ ಬ್ಯಾಂಕ್ ಬಿಲ್ಡಿಂಗ್ ಹತ್ರ ಇದೆ, ಅಲ್ಲೂ ಸಹ ಲಭ್ಯ ಇರುತ್ತೆ. ಇದನ್ನ ರೈತ ಬಾಂಧವರು ಖರೀದಿ ಮಾಡಬಹುದು ಅಂತ ಈ ಒಂದು ವಿಷಯನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಿತ್ತನೆ ಬೀಜವನ್ನ ಖರೀದಿ ಮಾಡೋದು ಒಂದು ವಿಚಾರ, ಜೊತೆಗೆ ಅವರೇ ಮುಂದಿನ ಬೆಳೆಗಳಿಗೆ ಬೇಕಾಗುವಂತಹ ಬಿತ್ತನೆಯನ್ನ ತಾವೇ ಸ್ವತಃ ಬೆಳೆದು ಅದನ್ನ ಸಂರಕ್ಷಣೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಬಿತ್ತನೆ ಬೀಜಕ್ಕಾಗಿ ಅವರು ಅಲ್ಲಿ ಇಲ್ಲಿ ಹುಡುಕಾಡುವಂತಹ ಒಂದು ಪ್ರಮೇಯ ಬರಬಾರದು ಅನ್ನೋ ಒಂದು ಆಶಯವನ್ನ ನೀವು ವ್ಯಕ್ತಪಡಿಸಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿ ನೀಡಿದ್ದೀರಿ, ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ದ್ವಿದಳ ಧಾನ್ಯಗಳ ಬೀಜೋತ್ಪಾದನೆಯ ತಾಂತ್ರಿಕತೆ ಹಾಗೂ ಪ್ರಾಮುಖ್ಯತೆಯನ್ನು ಕುರಿತು ಸುತ್ತೂರಿನಲ್ಲಿರುವ ICAR JSS ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ HV ದಿವ್ಯಾ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಹಿಪ್ಪು ನೇರಳೆ ಬೆಳೆಯಲ್ಲಿ ಬೇರುಕೊಳೆ ರೋಗದ ಸಮಗ್ರ ನಿರ್ವಹಣೆಯನ್ನು ಕುರಿತು ಮೈಸೂರಿನಲ್ಲಿರುವ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಸಸ್ಯರೋಗಶಾಸ್ತ್ರಜ್ಞರಾಗಿರುವ ಡಾಕ್ಟರ್ GS ಅರುಣ್ ಕುಮಾರ್ ಅವರೊಂದಿಗಿನ ಮಾತುಕತೆಯನ್ನು ಆಲಿಸಲಿದ್ದೀರಿ. ಸಿದ್ದಣ್ಣ ಯಾವ ಕಡೆಪ್ಪ? ಗ್ರಾಮ ಪಂಚಾಯತಿ ಗಡಿಗೆ. ನಾನು ಗ್ರಾಮ ಪಂಚಾಯತಿ ಹೊಂಟಿನಿ. ಏನ, ನಾನು ಪಂಚಾಯತಿ ಕಡೆ ಹೊಂಟಿನಿ. ಇದೇನಿದು, ಎಲ್ಲಾರು ಗ್ರಾಮ ಪಂಚಾಯತಿ ಕಡೆ ಹೊಂಟಾರಲ್ಲ. ಬುಡಣ್ಣ, ಇಲ್ಲಿ ಕುಂತ ಏನ್ ಮಾಡ್ತಿ? ನೀನು ನಡಿ. ಯಾಕ, ರೊಕ್ಕ ಹಂಚ್ತಾರೇನು ಪಂಚಾಯತಿಯಾಗ? ಹೌದು, ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಶುರು ಆಗ್ಯದ, ಕೂಲಿ ಕೆಲ್ಸ ಕೊಡ್ತಾರ. ನಡಿಯೋ. ಎಂತ ಬಂಗಾರದಂತ ಸುದ್ದಿ ಹೇಳಿದ್ಯೋ, ನಡಿ ಬಂದೆ.